ಈಗ ಕೇಳಿ ದೇವದುರ್ಗ ತಾಲೂಕಿನ ಚಿಂಚೋಳಿ ಗ್ರಾಮದ ಪ್ರಗತಿಪರ ರೈತರಾದ ಲಕ್ಕಪ್ಪಗೌಡ ಅವರ ಕೃಷಿ ಅನುಭವಗಳು. ಇವತ್ತಿನ ನಮ್ಮ ಕಿಸಾನ್ವಾಣಿ ರೈತರು ದೇವದೂರ್ ತಾಲೂಕಿನ ಚಿಂಚೋಡಿ ಗ್ರಾಮದ ಲಕ್ಕಪ್ಪಗೌಡರು. ಇವರು ಸಾಕಷ್ಟು ಕೃಷಿ ಒಳಗೆ ಪ್ರಗತಿಯನ್ನು ಮಾಡಿದ್ದಾರೆ, ಜೊತೆಗೆ ಹಲವಾರು ಪ್ರಶಸ್ತಿಗಳನ್ನು ಸಹ ಇವರು ಕೃಷಿ ಒಳಗೆ ಪಡ್ಕೊಂಡಿದ್ದಾರೆ. ಸಮಗ್ರ ಕೃಷಿಯನ್ನು ಮಾಡ್ತಕ್ಕಂಥ ರೈತರು, ಸಾಕಷ್ಟು ವರ್ಷದಿಂದ ಕೃಷಿಯಲ್ಲಿ ಅನುಭವ ಇದೆ ಇವರಿಗೆ. ಇವತ್ತಿನ ಕಾರ್ಯಕ್ರಮದಲ್ಲಿ ಇತ್ತೀಚೆಗೆ ಅವರು ಸುಮಾರು 10 ಎಕರೆದಲ್ಲಿ ಹತ್ತಿ, 1 8 ಎಕರೆದಲ್ಲಿ ತೊಗರಿ, 1 10 ಎಕರೆ ನೆಲ್ಲು, ಹೀಗೆ ಹಲವಾರು ಬೇರೆ ಬೇರೆ ಬೆಳೆಗಳನ್ನು ಬೆಳೀತಿದ್ದಾರೆ. ಕಾರ್ಯಕ್ರಮದಲ್ಲಿ ಅವರ ಕೃಷಿ ಅನುಭವಗಳನ್ನು ಹಂಚ್ಕೋತಾ ಇದ್ದಾರೆ. ಲಕ್ಕಪ್ಪಗೌಡ್ರೆ, ನೀವು ಕೃಷಿಯನ್ನು ಮಾಡಾಕತ್ತಿದ ಮೇಲೆ ಏನೇನು ಬದಲಾವಣೆಗಳನ್ನು ಮಾಡ್ಕೊಂಡ್ರಿ? ಮೊದಲು ನಿಮ್ಮ ಕೃಷಿ ಹೇಗಿತ್ತು, ಈಗ ಇತ್ತೀಚೆಗೆ ಏನೇನು ಸುಧಾರಣೆಗಳು ಬದಲಾವಣೆಗಳನ್ನು ಮಾಡ್ಕೊಂಡಿದ್ದೀರಿ? ಸರ್, ಈಗ ಮೊದಲು ಮಾಡೋದಕ್ಕೆ ಈಗ ಸ್ವಲ್ಪ ಫರ್ಕ್ ಆಗ್ತದೆ. ಯಾಕಂತಂದ್ರೆ ಮೊದಲು ನಾವೇನು ಬೀಜ ಬಾಜ ತಳಿ ಅಂತ ತಗೊಂತಿವಿ, ಮನೆ ತೆಗೆದಿಟ್ಟಿರ್ತೀವಿ ಬೀಜಗಳೆಲ್ಲ. ಈಗ ಏನಾಗಿದೆ, ಹೊಸತಳಿ, 1 ವರ್ಷ ಆದಗಳ ಹೊಸತಳಿ, ಯಾವನ ಹೊಸತಳಿ ಬಂದಗಳ ಹೊಸತಳಿ ಹಾಕೋದು, ಇನ್ನೊಂದು ಬೇರೆ ಸಜ್ಜಿ ಹಸು, ಹತ್ತಿ ಹಸು, ಬೀಜ ಯಾವ ಬೀಜ ಹೊಸು ಬರ್ತವೆ ಆ ಹೊಸು ಹಾಕಿದಂಗಲ್ಲೇ ನಮ್ಗೆ ಅನುಕೂಲ ಆಗ್ತದೆ. ಯಾಕಂತಂದ್ರೆ ಅವು ಹೈಬ್ರಿಡ್ ಇಳುವರಿ ಸ್ವಲ್ಪ ಚಲೋ ಬರ್ತಾರೆ, ರೋಗ ರುಜಿನ ಕಡಿಮೆ ಇರ್ತವೆ, ಭಾಳ ಚಲೋ ಆಗ್ತಾರೆ. ಹಾಗೀಗೆ ನಂಗೆ ಭಾಳ ಫರ್ಕ್ ಹತ್ಬಿಟ್ರು. ಮೊದಲು ಬೀಜಕ್ಕೆ ಇದಕ್ಕೆ ಮೊದಲು ಬುಡ್ಡು, ಈಗ ಹೊಸವೇ ನಡೆದ್ಬಿಟ್ರೆ ಸರ್. ಅಲ್ಲ, ನೀರಾವರಿಯನ್ನು ಮಾಡ್ಕೊಂಡು ಎಷ್ಟು ವರ್ಷ ಆಯ್ತು ನೀವು? ಮೊದಲೆಲ್ಲ ಒಣಬೇಸಾಯ ಇತ್ತ, ನಿಮ್ಮದು ಹೇಗೆ? ನಾವು ಎಲ್ಲ ಇಡೀ ನಮ್ಮ ಈ ಕಡೆ ನಮ್ಮ ಏರಿಯಾ ನಮ್ಮ ಊರೆಲ್ಲ ಒಣಬೇಸಾಯ ಇತ್ತು ರೀ. ಈಗ ನೀರಾವರಿ ಬಂದದಾರೆ, ನೀರಾವರಿ ಬಂದ್ರೆ ಲಾಸ್ಟ್ ಎಲ್ಲ ನೀರನ್ನು ನಮ್ಮ ಊರಿಗೇನು ಅಷ್ಟಿಲ್ಲ. ಒಂದು ಸೈತಿ ಹೊಡಿಸಿ ಮತ್ತೆ ಹೊಲ್ದಾಗ ಅಲ್ಲೊಂದು ಬೋರನ್ನು ಹಾಕಿವಿ, ಪಂಪ್ ಸೆಟ್ ಅದ, ಬಾಯಿ ಒಳಗೆ ಓಪನ್ ಬೋರ್ ಅದ. ಅದರಿಂದ ನಾವು ಬೆಳೆ ಶೇಂಗಾ 3 ರೂಪಾಯಿಗೆ ಬೆಳೆ ಬೆಳಿತೀವಿ ರೀ, ಶೇಂಗಾ, ಆನಂತರ ಸೂರ್ಯಪಾನ, ಆನಂತರ ಸಜ್ಜೆ. ಈಗೇನಾಗ್ಬಿಡ್ತೀರಿ, ಬರ್ಬರ್ತ ಲೇಬರ್ ತೊಂದ್ರೆ ಭಾಳ ಆಗಿಬಿಡ್ತೀರಿ. ಎಷ್ಟು ಹೋದ್ರೆ ನಮ್ಮ ಊರಿಗೆ ಲೇಬರ್ ಸಿಗ್ತಿಲ್ಲ, ಶೇಂಗಾರ್ಯಾಗೆ ಸಹಿತ ಬರ್ತಲ್ಲ ಭಾಳ ತ್ರಾಸ. ನಾವು ಹೊಲ ಬಸಿಡ್ಲಾರ ಸಹಿತ ಕೆಡಿಸಿ ನೆಲ್ಲ ಮಾಡಿಬಿಟ್ಟಿವ್ರಿ. ಅದು ಅನುಕೂಲ ಆಗಿದ್ರೆ, ಯಾಕಂದ್ರೆ ನಾವು ಸ್ವಂತ ಮಾಡ್ತೀವಿ, ಎಲ್ಲ ಔಷಧಿ ಹೊಡೆಸ್ ಅಂತ ಎಲ್ಲ ಇದಲ್ಲ ರೀ, ಇದಾಗಿಬಿಡ್ತಾರೆ. ನಮ್ಗೆ ಸ್ವಂತ ಮಾಡೋ ಸಲುವಾಗಿ ನಮ್ಗೆ ಲಾಭ ಉಳಿತೀರಿ, ಒಬ್ಬೊಬ್ರು ಲಾಭ ಉಳಿದಿಲ್ಲ ಅಂತ ಹೇಳ್ತಾರೆ. ಈಗ ಲೇಬರ್ ನಚ್ಚಿ ಅವ್ರ ನೆಲ್ಲೇನೆ ಅವ್ರು ನಾಶ ಕೊಟ್ಟು ಅವ್ರು ನೀವೇ ಮಾಡ್ರಪ್ಪ ಅಂತೇಳಿ ಮನೆಗೆ ಕುಂತ್ರೆ ಅವರೆಷ್ಟು 1 ತಾಸು ಮಾಡಿದಷ್ಟು ಹೋದಷ್ಟು. ನಾವು ಯಾಕಂದ್ರೆ ಸ್ವಂತ ಔಷಧಿ ಹೊಡೆದ್ರೆ ನಾವೇ ರೀ, ಗೊಬ್ಬರ ಹಾಕೋದನ್ನ ನಾವೇ, ಕಸ ಕೀಳೋದನ್ನ ನಾವೇ ಅಂತ ಎಕರೆಗೆ 1,000 ಖರ್ಚು ಬರ್ತಾವೆ. ಅವ್ರು ಉಳಿಕೆ ಏನು ಮಾಡಿದ್ರು, ಎಕರೆಗೆ 30,000 ಖರ್ಚು ಮಾಡಿದ್ರು, ಅವ್ರಕ್ಕೆ ಹೆಂಗೆ ಲಾಭ ಉಳಿದಲ್ರಿ ಸರ್? ಈಗ ಒಟ್ಟು ಕ್ಷೇತ್ರ ಎಷ್ಟಿದೆ ನಿಮ್ಮದು? ನೀರಾವರಿ ಎಷ್ಟಿದೆ, ಒಣಬೇಸಾಯ ಎಷ್ಟಿದೆ, ಮನೆಯಲ್ಲಿ ಮಾಡೋ ಜನ ಎಷ್ಟಿದ್ದಾರೆ? ಯಾಕಂದ್ರೆ ಎಲ್ಲ ಸ್ವಂತ ಮಾಡೋಕ್ಕಂದ್ರೆ ಮನೆಯಲ್ಲಿ ಜನಗಳು ಬೇಕಾಗ್ತವೆ. ಸರ್, ನಾವು ಒಟ್ಟು ಜಮೀನು ಟೋಟಲ್ ಜಮೀನು 52 ಎಕರೆ ಅದ. ನೀರಾವರಿ ಅಂದರೆ ಇದು ಬಾಯ್ದಷ್ಟೇ ನೀರಾವರಿ, ನಮ್ಮ ಪಂಪ್ ಸೆಟ್ 15 ಎಕರೆ ನೀರಾವರಿ ಅದೇ ಅದು. ಉಳಿಕೆದ್ದು 1 ಕೆನಲ್ ನೀರು 3 ಎಕರೆ, ಯಾವಾಗ ನೀರು ಸಿಕ್ಕರೆ ಬರ್ತಾವೆ, ಇಲ್ಕನ್ ಬರೋದಿಲ್ಲ ರೀ. ಉಳಿದೆಲ್ಲ ಒಣಬೇಸಾಯ. ನಾವು ಮನೆಗೆ ಏನಾದರೆ ಮನೆಗೆ ಕನಿಷ್ಠ 1-18 ಮಂಚಿವ್ರಿ ಎಲ್ಲರೂ, ದೊಡ್ಡ ಕುಟುಂಬ ನಮ್ಮ ಮೊದಲಿಂದ. ನಾವು ಊರಾಗಿದ್ದೀವಿ, ಇಲ್ಲಿ ಬಂದು ಈಗ ಸೆಟ್ಲಾಗಿ 40 ವರ್ಷ ಆಯ್ತು. ನಾವು ಫಸ್ಟಿಗೆ ಬಂದ ಸ್ವಲ್ಪ ತ್ರಾರ್ಸಿ, ಯಾಕೆ ಅವನು ಊರು ಬಿಟ್ಟು ಬಂದ್ಬಿಡಪ್ಪ, ಊರಾಗಿರ್ಬೇಕಂಬಂಗಾಗಿತ್ತು. ಇದೆಲ್ಲ ಆಡಂಬರು ನೋಡ್ಕೊಂಡು ಬೆಳೆ ಚಲೋ ಆಕೈತಿಗಳ, ನಾವು ಹೊಲ್ದಾಗಿದ್ದ ಚಲೋಪ್ಪ ಬಂಗಾಗಿಬಿಡುತ್ತೆ ಸರ್. ಹಾಂ, ಚಲೋ. ಎಲ್ಲರೂ ಇನ್ನೊಬ್ರು ನಮ್ಮ ನೋಡಿ ಹೊಲ್ದೊಳಗೆ ಬರಬೇಕು, ಶೆಡ್ ಹಾಕ್ಬೇಕು, ಹೊಲ್ದೊಳಲ್ಲಿ ಕೆಲಸ ಮಾಡ್ಬೇಕು, ಭಾಳ ಅನುಕೂಲ ಆಗ್ತಂತ ಅನಿಸ್ತಾರೆ ನಮ್ಗೆ. ನೀವು ಚಿಂಚೋಡಿಯನ್ನು ಬಿಟ್ಟು ಬಂದು ಇಲ್ಲೇ ಹೊಲದಲ್ಲಿ, ಊರು ಸಮೀಪ ಇದೆ ನಿಮ್ಮ ಹೊಲ, ಬಂದು ಎಷ್ಟು ವರ್ಷ ಆಯ್ತು ಇಲ್ಲಿ ಹೊಲದಲ್ಲಿ ಮನೆ ಹಾಕೊಂಡಿರೋದು? ಈಗ ಸದ್ಯ ಮನೆ ಹಾಕೊಂಡು ಇರೋದು 43ನೇ ವರ್ಷ ನಡೀತೀನಿ ಸರ್. 43ನೇ ವರ್ಷ ನಡೀತೀರಿ ಮನೆ ಹಾಕೊಂಡು ಸರ್. ಏನು ಅನಿಸ್ತದೆ ನಿಮಗೆ ಹೊಲದಾಗ ಇರೋದಕ್ಕೂ ಮತ್ತು ತೋಟದಲ್ಲಿ ಮನೆ ಹಾಕೊಂಡಿರೋದಕ್ಕೂ, ಊರಲ್ಲಿದ್ದಕ್ಕೂ ಏನೇನು ವ್ಯತ್ಯಾಸ ಗಮನಿಸ್ತಾ ಇದ್ದೀರಿ? ಸರ್, ಭಾಳ ವ್ಯತ್ಯಾಸ ಆಯ್ತು ರೀ. ಊರಾಗಿರೋದು ಏನಾಗ್ತಾರೆ ರೀ, ಊರಾಗೆ ಮುಂಜಾನೆ ಕಡೆ ತೋಟಕ್ಕೆ ಬರ್ಬೇಕಾದ್ರೆ ಜಳಕ ಮಾಡುವಾಗ ಬಂದ್ಗಳು ದೋಸ್ತರು ಭೇಟಿ ಆಗ್ತಾರೆ. ಎಲ್ಲಿಗೆ ಹೋಗ್ತಪ್ಪ ಲಕ್ಕಪ್ಪ ಕೊಡ ಇಲ್ಲ, ತೋಟಕ್ಕೆ ಹೋಗಿ ತಡಿಗೆ ಹೋಗಂತ ಏನು, ಇನ್ನೊಂದು ತಾಸು ಒಂದು ಚಾ ಕುಡಿಯಮ್ಮ, ಸ್ವಲ್ಪ ಮಾತಾಡಮ್ಮ ಅಂತ ಭಾಳ ವೆಸ್ಟ್ ಮಾಡಿಬಿಡ್ತಾರೆ ಕೆಲಸ. ಇಲ್ಲಿ ನಾವು ತೋಟದಾಗಿದ್ದೀವಿ ಅಂದ್ರೆ ಮುಂಜಾನೆ ಲ್ಯಾಟ್ರಿನ್ ಅದನ್ನು ಹೊಲ್ದಕ್ಕೆ ಹೋಗ್ಬೇಕಾಗ್ತದೆ. ಹೊಲ್ದಕ್ಕೆ ನಾವು ನೋಡ್ಲಿಕ್ಕೆ ನಾವು ಹೊಲ್ದಕ್ಕೆ ಹೋಗಿ ನೋಡ್ಬೇಕಾಗ್ತದೆ, ಬೆಳೆ ಏನಾಯ್ತು, ಬೆಳೆ ಏನಿಲ್ಲ, ನಮಗೆ ಭಾಳ ನೋಡೋಕೆ ಅನುಕೂಲ ಆಗಿಬಿಡ್ತದೆ. ನಾವು ಏನೇನು ಆಗ್ಯದಂ ಬಂದು ನೋಡಿ ಅದಕ್ಕೆ ಅದ್ರ ತಕ್ಕಂತ ಕೆಲಸ ಮಾಡ್ಬೇಕಾರ ಸರ್. ಈಗ ವಿಶೇಷವಾಗಿ ತಾವು ನೀರಾವರಿ ಇದೆ, ಜೊತೆಗೆ ಒಣಬೇಸಾಯದಲ್ಲಿ ಏನೇನು ಬೆಳೆಗಳು ಈ ಸದ್ಯದಲ್ಲಿ ಹಾಕಿರಿ, ಎಷ್ಟೆಷ್ಟು ಕ್ಷೇತ್ರದಲ್ಲಿ ಹಾಕಿದ್ರಿ? ಈಗ ನೋಡ್ರಿ, ನೀರಾವರಿ ಅಂದ ಮಟ್ಟಿಗೆ ಈಗ ನಾವು ನೆಲ್ಲ 1-15 ಎಕರೆದಲ್ಲಿ ಹಾಕಿವಿ, ತೊಗರಿ 1-12 ಎಕರೆ ಅದು ಒಣಬೇಸಾಯ, ಅದು ಒಣಬೇಸಾಯ. ಹತ್ತಿನ ಅದೊಂದು 12-13 ಎಕರೆ ಅದು ಒಣಬೇಸಾಯ. ಅದನ್ನು ಆದ್ರೆ ಹತ್ತಿ ಹಾಕಕ್ಕೆ ಏನು ಮಾಡಿರಿ, ಹೊಸ ಬೀಜಗಳು ಹಾಕಿರಿ ವರ್ಷ, 1 4 ಹೊಲಕ್ಕೆ ಒಂದೊಂದು ಹೊಲಕ್ಕೆ ಒಂದೊಂದು ತಳಿ ಬೀಜ, ಹೊಸ ಬೀಜ ಕಂಪ್ನಿ ಇತ್ತು, ಒಂದು ಕಂಪ್ನಿಯಿಂದ ಕೊಟ್ಟಿದ್ರು, ಟಾಟಾ ಕಂಪ್ನಿಯವ್ರು ಬಂದು ಕೊಟ್ಟು ನಮ್ಮಲ್ಲಿ ಅದನ್ನು ಫಂಕ್ಷನ್ ಮಾಡಿರಿ ತೋಟದಾಗ. ಒಂದು ಹೊಲದಾಗ ರೋಡ್ ಹೋಗಿದ್ರೆ ಮೇನ್ ರೋಡ್, ಆ ಕಡೆ ಈ ಕಡೆ 1 ಎಕರೆ ಆಗ್ಯದ, ಆ ಕಡೆ 2 ಎಕರೆ ಆಗ್ಯದ, ಅದು 1 ಎಕರೆಗೆ ಕೊಟ್ಟಿದ್ರು ಅವರು. ಅದು ನೋಡ್ಬೇಕಂತೇಳಿ ಬಂದು ಫಂಕ್ಷನ್ ಮಾಡಿ ಚಲೋ ಬೆಳೆಸಿರಿ ಅಂತೇಳಿ ಪ್ರಶಸ್ತಿನ ಕೊಟ್ಟರು. ಆನಂತರ ಅದು ಆದಷ್ಟು ಅದು 1 ಎಕರೆಗೆ ಎಷ್ಟು ಹತ್ತಿ ಆಗ್ತದೆ ಅಷ್ಟು ಕಡೆಕಿಡ್ರಿ ತೂಕ ಮಾಡ್ರಿ ಅಂತ ಹೇಳಿದ್ರು ಅವ್ರು. 1 ಎಕರೆಗೆ ಎಷ್ಟು ಬರ್ತದೆ ನಮ್ಮ ಕಂಪ್ನಿ ಗುರುತಾಗ್ತದೆ ಅಂತ ಹೇಳಿದ್ರು ಅವರು. ಅದ್ರ ಪ್ರಕಾರ ತೂಕ 13 ಕ್ವಿಂಟಲ್ 15 ಕೆಜಿ ಆಗ್ಯದ್ರಿ 1 ಎಕರೆಗೆ ಒಣಬೇಸಾಯ. ಅವರು ಭಾಳ ಪಾಸ್ ಮಾಡಿದ್ರು ರೀ, ಮಾಡಿ ಮತ್ತೆ ಇನ್ನೊಂದ್ಸಲ ಬಂದು ದೊಡ್ಡ ಫಂಕ್ಷನ್ ಇಡ್ತೀವಿ ಅಂತೇಳಿ ಹೋಗ್ಯಾರ. ಅವೇ ಬೀಜ ಖರೀದಿ ಮಾಡ್ತಾರೆ ಕಡ್ರಿ ಜನ ಎಲ್ಲರೂ ಅಂತ ಹೇಳಿದ್ರು. ಅಷ್ಟು ಬಾಳ್ದು ಉಳಿದ್ವಿ ಏನಾದರೆ ಎಂತ ಇಲ್ಲ ಅಂದರೆ 11 10 ಬಂದ ನೋಡ್ರಿ ವರ್ಷ. ಯಾಕಂದ್ರೆ ರೇಟ್ನ ಬಂಪರ್ ಅಲ್ರಿ ವರ್ಷ. ಇದ್ರಂಗೆ ರೈತರಿಗೆ ರೇಟ್ ಸಿಕ್ಕರೆ ಒಕ್ಕಲ್ತಾನ್ದಾಗಿದ್ದಷ್ಟು ಇದು ಯಾವ್ದ್ರಾಗ ಇರೋದಿಲ್ಲ ಸರ್, ಖುಷಿ ರೈತರು ಖುಷಿ ನೋಡ್ರಿ, ಎಲ್ಲ ಸರಕಾದ್ರೆ ಇದು ಒಂದ್ರಾಗನೇ ತೇಲ್ತದಲ್ಲ. ನಮ್ಮ ಈಗ 4 ವರ್ಷದಿಂದ 10 ಹಾಕಿ ಅಂತ ಬಂದಿರಿ, ದೊಡ್ಡ ರೇಟ್ ಸಿಕ್ಕದ್ರಿ. ಈಗ 4 ವರ್ಷದಿಂದ ಯಾವ ರೇಟ್ ಸಿಕ್ತು ನಮಗೆ ಹತ್ತಿಯಲ್ಲಿ, ಈ ವರ್ಷ ಯಾವ ರೇಟ್ ಸಿಗ್ತದೆ ನಿಮಗೆ ಸರ್? 4 ವರ್ಷದಿಂದಲಿಂದ ನೋಡಿದ್ರೆ ಅದು ದೊಡ್ಡ ರೇಟಪ್ಪ ಅಂದ್ರೆ 6,000 ಒಂದ್ಸಲ, ಅದು 6,000 ಒಳಗೆ ಬರೋದ್ರಿ, 5,500 4,500 ಸ್ವಲ್ಪ ಹತ್ತಿ ಲಾಸ್ಟ್ ಮೂಮೆಂಟ್ ಬಿಡಿಸಿದ ಸ್ವಲ್ಪ ಅದು ಸ್ವಲ್ಪ ಖರಾಬ್ ಇರ್ತದಲ್ಲ, 3,500 ಎಂತ ಇಲ್ಲ, 4,500 5,000 ಮಾರಿ ನೋಡ್ರಿ. ಇದು ರೇಟ್ ಅಂತೂ ಇನ್ನು ನಾವಿಷ್ಟು ಒಕ್ಕಲ್ತನ ಮಾಡಿ 40 ವರ್ಷ ಆಯ್ತು, ಈ ರೇಟ್ ಸಿಕ್ಕಿಲ್ಲ ರೀ. ಅತ್ತಿ ರೇಟ್ ರೇಟ್ ಈಗ 8,700 ಕೊಟ್ಬಂದಿವ್ರಿ ನಾವು ಮೊದಲು, ಈಗ 8,000 ಆಗ್ಯದ್ರಿ, 700 ಕಡಿಮೆ ಆಗ್ಯದ. ಯಾಕಂತಂದ್ರೆ ಅವು ಮಳೆಗೆ ಸಿಕ್ಕೈತಿ, ಸ್ವಲ್ಪ ನೆಲಕ್ಕೆ ಬಿದ್ದಿರೋ ಕಪ್ಪು ಗಿಪ್ಪ ಇತ್ತಿರ್ತದೆ, ಸ್ವಲ್ಪ ಖರಾಬ್ ಆಗ್ತಲ್ರಿ. ಆರ್ದ್ರಲ್ಲಿ 700 ರೂಪಾಯಿ ಕಡಿಮೆ ಮಾಡ್ಯಾರ ಕಡೆ. ಫಸ್ಟ್ನೇ ಸರ್ ಲಿಂಗಸೂರಿಗೊಬ್ಬರು ನಮ್ಮ ಹಂಗೆ ತೋಟದಾಗ ಬಿತ್ತಿದ್ರು, ಅವ್ರು 12,000 ಸಿಕ್ಕಿತ್ತು ಅವ್ರಿಗೆ ತೋಟದ ಫಸ್ಟ್ ಬಿತ್ತಿದ್ರು ಅವ್ರ ಬೆಳೆ, ಅವ್ರು 12,000 ಸಿಕ್ತಿನ್ರವ್ರಿ ಕ್ವಿಂಟಾಲಿಗೆ. ನೀನು ಅದಕ್ಕೆ ಈಗೇನಾಗಿದೆ, ನಮ್ಮದು ಒಂದು 3 ಎಕರೆ ಕಡಿದು ನೆಲ ತೆಗೆದು ಯಾವನೋ ಒಂದು ಗಿಡಗಳು ಮಾಡ್ಬೇಕಂತ ಮಾಡಿವ್ರಿ. ಹೆಣ್ಣು ಈಗ ನೋಡ್ರಿ, ಹತ್ತಿಗೆ 8,000 ರೂಪಾಯಿ ಕ್ವಿಂಟಲ್ ಹಿಡಿನಂತ, 8,000 ರೂಪಾಯಿ ಕ್ವಿಂಟಲ್ ಹಿಡಿದ್ರೆ ಕನಿಷ್ಠ ನೀವು ಒಣಬೇಸದಲ್ಲಿ 10 ಕ್ವಿಂಟಲ್ ಏನಿಲ್ಲ ಅಂದ್ರೂ ಚಲೋ ಮಳೆಯಾಗಿ ಒಂದು 2 ಮಳೆ ಆತಂದ್ರೆ 10 ಕ್ವಿಂಟಲ್ ಅಂತೂ ಬರ್ತದೆ, 80,000 ರೂಪಾಯಿ ಆಯ್ತು. ಹಾಂ, 80,000 ರೂಪಾಯಿ ಅದು 10 ಕ್ವಿಂಟಲ್. ಖರ್ಚು ಅದು ಎಷ್ಟು ಬರ್ತದಂದ್ರೆ ಒಂದು ಎಕರೆ ಒಣಬೇಸದಲ್ಲಿ ಹತ್ತಿಗೆ? ಸರ್ ಕರ್ತೀನಿ, 2 ಸಲ ಎಣ್ಣೆ ಹೊಡಿಸಂತಾರೆ ಚಲೋ ಎಣ್ಣೆ. ನಾವು ಎಣ್ಣೆ ಹೊಡೆದ್ರಾಗ ಸ್ವಲ್ಪ ಅದು ಎರಡು ನಮೂನೆ ಇರ್ತದೆ ಸರ್. ನಾವು ಲೇಬರ್ ನೆಚ್ಚವ್ರು ಎಣ್ಣೆ ಹಿಂಗೆ ಹಿಡ್ಕೊಂಡು ಹೋಗಿಬಿಡ್ತಾರೆ, ಮ್ಯಾಗ ಮ್ಯಾಗ ದೂಸ ಗಾಳಿಗೆ ಹೋಗ್ತಿರ್ತಾರೆ, ಹಂಗೆ ಆ ಗಿಡಕ್ಕೆ ಹತ್ತದಲ್ರಿ ಅದು. ನಾವು ಸ್ವಂತ ಹೊಡೋದು ಕೇಸಿ ಯಾವಾಗಲೂ ಎಣ್ಣೆಯ ಗಿಡ ತೊಯಂಗ್ ಹೊಡಿಬೇಕು ಸರ್, ನೀರು ಒಂದು ತಿಳಿ ನೀರು ಹಾಕ್ಬೇಕು ರೀ. ಈಗ ಏನು ಮಾಡ್ತಾರೆ, ಕೆನಲ್ಲಿ ಒಂಡು ನೀರು ಹಾಕ್ಬಿಡ್ತಾರೆ, ಅದ್ರಾಗ ಅಂಶ ಒಂಡಿನ ಅಂಶ ಎಣ್ಣೆ ಅದ್ರಾಗ ಅರ್ಧ ಹೋತು ಹೋಗಿಬಿಡ್ತದೆ, ಶಕ್ತಿ ಹೋಗಿಬಿಡ್ತಾರೆ. ಅದ್ರಾಗ ಮಾಡಿ ಎಕರೆಕ್ಕೆ ಏನ್ರಿ, ಎಕರೆಕ್ಕೆ 7,000 8,000 10,000 ಒಳಗೆ ಬರ್ತು ನೋಡ್ರಿ ಖರ್ಚು ಮಾಡಿ, 10,000 ಒಳಗೆ ಬರ್ತೀರಿ, ಬಂಪರ್ ಬೆಳೆ ರೀ. ಹೇಗೆ ನಿಮ್ಮ ಭಾಗದಲ್ಲಿ ಈ ಸಲ ಹತ್ತಿ ಕ್ಷೇತ್ರ ಜಾಸ್ತಿ ಇದೆಯಾ ಕಡಿಮೆ ಇದೆ? ಈ ನಮ್ಮೂರು ಫುಲ್ಲು 95% ಬರೀ ಹತ್ತಿನ ಹಾಕ್ಯಾರ ನಮ್ಮೂರಿಗೆ ಬರ್ತದೆ. ನಮ್ಮೂರದು ಜನ ಎಲ್ಲರ ಕೈಗೆ ರೊಕ್ಕ ನೋಡ್ರಿ, ಎಲ್ಲರ ಕೈ. ಈ ವರ್ಷ ಇದ್ರಂಗೆ ನೋಡಿಲ್ರಿ, ಯಾಕಂದ್ರೆ ಜನರಿಗೆ ಏನಾಗಿದೆ, ಒಂದು ಈ ವರ್ಷ ನಾವು ದೇವ್ರು ಮಾಡಿದ್ವಿ ಬಸಾಪುರ ದುರ್ಗಮ್ಮ ಅಂತೇಳಿ, ದೊಡ್ಡ ದೇವ್ರು ಆಗ್ತದೆ, ದೊಡ್ಡ ದೇವಸ್ಥಾನ ಆಗ್ತದೆ. ಅದು 11 ವರ್ಷಕ್ಕೆ ಮಾಡಿದ್ರಿ, ಮತ್ತೆ ಎಲ್ಲರ ಕಲ್ತು ಹಿಂಗೆ ಊರಿಗೆ ಎಲ್ಲರು ಒಂದಾಕಿ ಮಾಡಿದ್ರಿ. ಜನರಿಗೆ ಏನಾಗಿದೆ, ದೇವರು ಮಾಡಿದಾಗ ನಮ್ಗೆ ಇಷ್ಟು ಬೆಳೆದದ ಹತ್ತಿ ಆ ಒಂದು ನಂಬಿಕೆ ರೀ, ಅದು ನಂಬಿಕೆ ಕರೆಕ್ಟ್ ಆದ್ರೆ ವಿಶ್ವಾಸ, ಅದನ್ನು ವಿಶ್ವಾಸ ಇಟ್ಟರು. ಅದ್ರ ಸಲುವಾಗಿ ನಮ್ಮೂರು ಎಲ್ಲಿ ಇಲ್ರಿ, ಈ ಜಾಳ ಸರ್ಕಲ್ ನಮ್ಮೂರು ಬೆಳೆದಂತ ಹತ್ತಿ ಎಲ್ಲಿ ಬೆಳೆದ್ರಿ? ಅಂದ್ರೆ ಈಗ ನೀವು ಒಣಬೇಸದಲ್ಲೇ 1 ಎಕರೆಗೆ 10 ಕ್ವಿಂಟಲ್ ಹತ್ತಿ ಬಂತಪ್ಪ ಅಂದ್ರೆ 80,000 ರೂಪಾಯಿ 10,000 ರೂಪಾಯಿ ಖರ್ಚು ಅಂದ್ರೆ ಕನಿಷ್ಠ 70,000 ಬೀಳಿತು. ಅದೇ ನೀವು ಈಗ ನೆಲ್ಲಿಗೆ ಬಂದ್ರೆ ಉಳಿದ 1 ಎಕರೆ ನೆಲ್ನಲ್ಲಿ? ಸರ್ ನೆಲ್ಲಿಗೆ ಉಳಿದಿಲ್ಲ ಸರ್, ನೆಲ್ಲಿಗೆ ಭಾಳ 20,000 ಖರ್ಚಾಗ್ತಾರೆ, 1 ಎಕರೆ 20,000 ಮ್ಯಾಕ್ ಖರ್ಚಾಗ್ತದೆ. ರೇಟ್ 14-15 ಮಾತು ಅಂತಂದ್ರೆ ಏನೋ 1 ಎಕರೆಗೆ ಒಂದು 30,000-40,000 ಉಳಿತದೆ. ಈ ರೇಟ್ ಈಗ ಆದಲ್ರಿ, 11-12 ಮಾಡಿದ್ರೆ ಸ್ವಂತ ಮಾಡಿದ್ರಿಗೆ ಗಂಟೆ ಗಂಟೆ ಆತ್ರಿ. ಆ ಜನರೇನು ರೆಡ್ಡಿಯರು ಲೀಸ್ ತಗೊಂಡ್ರೆ ಕೈಲಿ ಕೊಟ್ಟು ಹೋಗ್ಬೇಕ್ರಿ, ಕೈಲಿ ಕೊಡ್ಬೇಕು. ನಾವೇನು ಮಾಡ್ತೀವಿ ರೀ, ಸ್ವಲ್ಪ ಖಾಲಿದ್ದಾಗ ಯಾಕಂತ ಕೋಳಿನೂ ಸಾಕಿರ್ತಾರೆ, ಖರ್ಚಿಗೆ ಏನು ಆತಪ್ಪ ಅಂತೇಳಿ ವರ್ಷಕ್ಕೆ ಒಂದು 60-70 ಹಂಗೆ ಕೋಳಿ ರೀ ಸರ್, ಜವಾರಿ ಕೋಳಿ ರೀ ಅಂದ್ರೆ ಎಲ್ಲ ತೆಗೆದು ಅದಕ್ಕೆ ಬರ್ತಾವ್ರಿ. ನಾವು ಯಾರನ್ನ ದೋಸ್ತರು ಬಂದಾಗ ಕಟ್ ಮಾಡಿ ಊಟ ಮಾಡ್ದಕ್ಕೆ ನೀಡಿದ್ರಿ ಮುನ್ನ ಮಲ್ಕಿ. ಎಷ್ಟು ಕೋಳಿ ಮಾಡಿರಿ ಜವಾರಿ ಕೋಳಿ? ವರ್ಷ ಒಂದು 100-120 ಇರ್ತಾರೆ. ಇವರು ಸ್ವಲ್ಪ ಅದು ರೋಗ ಬಂದು ಕಡಿಮೆ ಆಗಿ ಈಗ 1 80 ಉಳ್ಕೊಂಡವ್ರಿ. ಈಗ ಮತ್ತೆ ಮರಿಗಳಿಗೆ ಮತ್ತೆ ಈ ಮರಿ ಇಟ್ಟಿವ್ರಿ ಈಗ ಆಲ್ರೆಡಿ, ಮತ್ತೆ ಈ ಮರಿಗಳು ಬಂತಾರೆ ಮತ್ತೆ ಜಾಸ್ತಿ ಆಗ್ತಾರೆ. 3 ಸಲ ಕೊಡ್ತಿರು ಒಂದು ವರ್ಷದಾಗ, 3-4 ಸಲ ಮರಿಗಳು 400 ರೂಪಾಯಿಗೆ ಜೊತೆ ಹಾಕೋದು, ಸಣ್ಣ ಇಲ್ಕಂದ್ರೆ 600 ರೂಪಾಯಿಗೆ ಜೊತೆ ಹಾಕೋದು, ಒಂದು ಟ್ರಿಪ್ಗೆ 25-30,000 ಹಾಕ್ತಾರೆ. ಅವು ಹೆಣ್ಮಕ್ಳು ತಮ್ಗೆ ಅನಿಸ್ತು ನಾವು ತಗೊಳಂಗ್ರಿ ಅವನು, ಅವು ಹೆಣ್ಮಕ್ಳು ಯಾರ್ಯಾರು ಅವ್ರು ಹಂಚ್ಕೊಂಬಿಡ್ತಾರೆ, ಅವ್ರು ಹಂಚ್ಕೊಂಬಿಡ್ತಾರೆ ಅವ್ರವ್ರ ಕೋಳಿ. ಏನು ಕಿರಿಕಿರಿ ಇಲ್ದಂಗೆ ಗೊತ್ತು ನೋಡ್ರಿ ಸಂಸಾರ ಸರ್, ಟಗ್ರ ಮರಿನ ಸಾಕಿವ್ರಿ ಹಂಗೆ ಎರಡು, ಒಂದು 4 ತೋಟದ ಹಂಗೆ ಬಿಟ್ಟು ಬಿಟ್ರೆ ಸುಮ್ಮನೆ ನಾವೇನು ಮೇವು ಹಾಕೋದಿಲ್ಲರಿ, ಅದು ಕಟ್ಟಿಲ್ಲ ನಮ್ಮ ತೋಟದಾಗ ಮೇಯ್ತೇವೆ. ಒಂದು 10 ಈಗ ಈ ಟಗ್ರ ಮರಿ ಅವ್ರಿ ಆಯ್ತು, ಈಗ ಒಂದು 7-8 ತಿಂಗಳು ಬಿಟ್ಟರೆ ಆಯ್ತು 10-12,000 ಹೋಗಿಬಿಡ್ತೇವೆ. ಆ ತಗೊಳ್ಳೋದೆ 3,000 ತಗೋ, 12,000 ಒಂದು ಟಗ್ರ ಮರಿ 10,000 ಉಳಿತಲ್ಲ ರೀ. ಸುಮ್ಮನೆ ಹೊಲ್ದಾಗ ತಾಯಿ ಮೇಯ್ತೇವೆ, ಸುಮ್ಮನೆ ಕಟ್ಟಕ್ಕದ ಅಷ್ಟೇ ಸಾಯಂಕಾಲ. ಇಷ್ಟು ಇಟ್ಕೊಂಡು ನಾವು ಹೊಂಟಿವ್ರಿ, ನಾವು ಯಾವಾಗಲೂ ಒಕ್ಕಲ್ತನ ನಮ್ಮ ಭೂಮಿನ ಕೈ ಬಿಟ್ಟಿಲ್ಲ ಸರ್, ಭೂಮಿ ಯಾವಾಗಲೂ ಮಾಡ್ಕೊಂಡು ಭೂಮಿ 1 ಸಲ ಕೈ ಬಿಟ್ಟ ಸರ್. ಎಲ್ಲ ನೆರೆಯಾಳಿ ಬಂದು ಇದು 2009 ಪಡ್ಡ ಬಂದಾಗ ಎಲ್ಲ 9 ಸರ್ ಎಲ್ಲ ಹೊಲಗಳು ಮುಣಿಗೋಗಿಬಿಟ್ಟಿದ್ರು ಸರ್. ಆಲ್ರೆಡಿ ನಮ್ಮ ತೋಟ ಸರಿಸಿ ಬಂದಿರು ಇಲ್ಲಿ ಇಲ್ಲ ಈ ರೋಡಿಗೆ, ಈ ತೋಟ ಸರಿಸಿ ಬಂದು ಅದೇ ಲಾಸ್ ಉಳಿಕೆ ಲಾಸ್ ಇಲ್ಲರಿ ನಮ್ಮ ಜೊತೆಗೆ. ಏನಾದರೂ ಹೈನುಗಾರಿಕೆ ದನಗಳ ಸಾಕಾಣಿಕೆ ಅದು ಮಾಡಿದರೆ ಹೇಗೆ? ದನಗಳ ಸಾಕಾಣಿಕೆ ಮಾಡ್ಬೇಕಂತೀವಿ, ಈ ಹುಡುಗರು ಮಾಡೋಂಗಿಲ್ಲ ಮನೆಗೆ ಆವಾಗಿನಂಗೆ. ಈ ನಮ್ಮ ಅವ್ರ ನಮ್ಮ 1-2 ಎಮ್ಮೆ 4-7 ಆಕಳ ನಮ್ಮ ಅವನೇ ಮೇಯಿಸ್ಕೊಂಡು ಅವನೇ ಊಟ ಮಾಡ್ತೀರಿ. ಹಾಲು ಮೊಸರು ಇರ್ತಾರೆ ಮನೆಗೆ, ಹಾಲು ಮೊಸರು ಜಾಸ್ತಿ ಆದ್ರೆ ನಾವು ಮಾರಕೋಂಗ್ರಿ ನಾವು, ಯಾಕಂದ್ರೆ ಅವು ಹಾಲು ಮತ್ತದವ್ರು ಮಾರಬಾರ್ದಂತ ಹೇಳ್ತಾರೆ ಮೊದಲಿಂದ. ಹಿರಿಯರು ಏನು ಮೋಟೆ ಲೆಕ್ಕ ಬಂದ್ರೆ ಏನು ಹೆಚ್ಚಿಗಿದ್ರೆ ಯಾರಿಗೂ ಕೊಡ್ತೀವಿ, ತುಪ್ಪಕ್ಕೆ ಪ್ಯಾರ ಪ್ರೇಮ ಇದ್ದಾರೆ ಕೊಡ್ತೀವಿ, ಮಾರಕ್ಕೆ ಮಾತ್ರ ಹೋಗ್ಲಿ ಫುಲ್ ಊಟ ಮಾಡ್ತು ನೋಡಿ ಸರ್. ಎಷ್ಟು ಗೊಬ್ಬರ ಉತ್ಪಾದನೆ ಆಗುತ್ತೆ ನಿಮ್ಗೆ, ತಿಪ್ಪೆ ಗೊಬ್ಬರ ಅಥವಾ ಈ ಸಗಣಿ ಗೊಬ್ಬರ ಅದು ವರ್ಷ ಪ್ರತಿ ವರ್ಷ? ನೋಡ್ರಿ ಬರೀ ಸಗಣಿ ಗೊಬ್ಬರ ಆದರೆ ಒಂದು 3-4 ಟ್ಯಾಕ್ಟ್ರಿ ಆತ್ರಿ ಇಷ್ಟೇ ರೀ. ನಾವು ಅದ್ರಾಗ ಮಿಕ್ಸ್ ಮಾಡ್ತೀವಿ ರೀ. ಏನಂತಂದ್ರೆ ಲೇಬರ್ ನಾವು ಮನೆಯವ್ರ ಖಾಲಿ ಇದ್ದಾಗ ಒಂದು 8-10 ಲೇಬರ್ ಅಂತ ತಗೊಂಡು ಇಲ್ಲಿ ಗುಡ್ಡ ಸನಿಪಾತ್ರ ಒಂದು 1 ಕಿಲೋಮೀಟರ್ ಆತ್ರಿ ಮೇನ್ ರೋಡ್. ಹಸಿರಲ್ಲಿ ಗೊಬ್ಬರ ತಪ್ಪಲ್ಲ, ಬಿಟ್ಟಲ್ ತಪ್ಪಲ, ಕಕ್ಕೆ ತಪ್ಪಲ, ಅಂಬರಿ ತಪ್ಪಲ, ಅದೆಲ್ಲ ತಂದು ತಿಪ್ಪಿಗೆ ಹಾಕಿಬಿಡ್ತೀವಿ ರೀ. ಹಾಕಿ ಮ್ಯಾಗ ಸ್ವಲ್ಪ ಕೆಂಪು ಮಣ್ಣು ಎಸ್ತು ಬಿಡ್ತೀವಿ ರೀ. ಮತ್ತು ಎಲ್ಲ ಕವಲಿ ಹೊಲ್ದು ಬೆಳೆದು ಸಜ್ಜೆ ಕವಲಿ ಜೋಳದ ಕವಲಿ ಸಣ್ಣ ಹತ್ತೆ ಕಟ್ಟಿಗೆ ಅದೆಲ್ಲ ಹಾಕಿ ಒಳಬಿಡ್ತೀವಿ. ಒಂದು ವರ್ಷಕ್ಕೊಂದು ಇಪ್ಪತ್ತೆರಡು ಟ್ಯಾಕ್ಟ್ರ್ ಹತ್ತಿರಿ ಗೊಬ್ಬರ, ಫಸ್ಟ್ ಕ್ಲಾಸ್ ಗೊಬ್ಬರ ಅದು, ಕಾಂಪ್ಲೆಕ್ಸ್ ಗೊಬ್ಬರ ಆದಂಗೆ ಹತ್ತಿರಿ, ಅದು ಗೊಬ್ಬರ ಬರೋ ಎಲ್ಲ ಮಿಕ್ಸ್ ಆಗಿಬಿಡ್ತಾರೆ, ಬರೀ ಎಂಡಿ ಗೊಬ್ಬರ ಅದೇ ನಾಲ್ಕು ಐಟ್ರಿ ಪಾಪಕ್ಕಾರ. ಈಗ ಮುಖ್ಯವಾಗಿ ಸಮಗ್ರ ಕೃಷಿಯನ್ನು ಮಾಡಿದ್ರೆ ತಮ್ಮದು ಈಗ 50 ಎಕರೆ ಭೂಮಿ ಅಂತಂದರೆ ಹೇಗೆ ಟ್ಯಾಕ್ಟರ್ಗಳನ್ನ ಇಟ್ಕೊಂಡಿರಾ, ಎತ್ತುಗಳದಾವ, ಹೇಗೆ ಒಕ್ಕಲುತನ ಮಾಡ್ತಾಯಿದ್ದೀರಿ ಸರ್? ಮೊದಲು ಒಕ್ಕಲುತನ ಮಾಡೋ 4 ಎತ್ತಿದ್ದು ರೀ, ಎತ್ತಿಲೆ ಮಾಡಿದ್ರು ಸರ್, ದೊಡ್ಡ 2 ಸಣ್ಣ 2 ಅಂತ. ಈಗೇನಾಗಿ ಟ್ಯಾಕ್ಟ್ರ್ ಮಾಡಿಬಿಟ್ಟು ಸರ್, ಈಗ ಮಡಿ ಕೊಡೋದ್ರೆ ಟ್ಯಾಕ್ಟ್ರಲ್ಲಿ ಹೊಡಿದ್ವಿ ರೀ, ಟಿಲ್ಲರ್ ಹೊಡೆದ್ರೆ ಟ್ಯಾಕ್ಟ್ರಲ್ಲಿ ಹೊಡಿದ್ವಿ ರೀ, ಕುಂಟಿನೇ ಟ್ಯಾಕ್ಟ್ರಲ್ಲಿ ರೀ. ಆನಂತರ ಜೋಳ ಬಿತ್ತಕ್ಕೆ ಟ್ಯಾಕ್ಟ್ರ್ ಕೂರಿ ಮಾಡಿಬಿಟ್ಟು ರೀ, ಜೋಳ ಬಿತ್ತಕ್ಕೆ. ಎತ್ತುಗಳು ಏನದ, ಹತ್ತಿ ಹೊಲ್ದಾಗ ಚಿಕ್ಕುಂಟು ಹೊಡೆ ಸಲ 2 ಹತ್ತು ಇಟ್ಕೊಂಡಿರಿ, ಚಿಕ್ಕುಂಟು ಹೊಡೆಯಕ್ಕೆ ಅಷ್ಟೇ ರೀ, 2 ಹತ್ತು ಇಟ್ಕೊಂಬಿಟ್ಟಿವ್ರಿ. ಅದು ಚಿಕ್ಕುಂಟು ಹೊಡೆಯಕ್ಕೆ ಹತ್ತಿದ ಇದನ್ನ ಟ್ಯಾಕ್ಟರ್ನ ಮಾಡಿಸ್ಬಿಟ್ಟಿವಿ ರೀ, ಆದರೆ ಶೇಂಗಾ ಪಂಗ ಹೊಡೆಯಕ್ಕೆ ಬರೋದಿಲ್ಲ ರೀ, ಸಜ್ಜಿ ಪಜ್ಜಿ ಹೊಡೆಯಕ್ಕೆ ಬರೋದಿಲ್ಲ, 2 ಸಣ್ಣ ಎತ್ತು ಇಟ್ಕೊಂಬಿಟ್ಟಿವಿ, ದೊಡ್ಡ ಹೊತ್ತಾಗ ಸಣ್ಣ ಇಟ್ಕೊಂಬಿಟ್ಟಿವಿ ರೀ, ಸಣ್ಣ ಎತ್ತು ಮಾಡಿ. ತೊಗರಿ ಇಲ್ಲದ ಹೇಗೆ ಟ್ಯಾಕ್ಟರ್ನಿಂದ ಮಾಡ್ತೀರಿ ಎಲ್ಲ ಕೆಲಸಗಳು? ತೊಗರಿ ಎಲ್ಲ ತೊಗೊ ಎತ್ತುಗಳು ಬೇಕಾಗ್ತಾವೆ ತೊಗರಿ ಬೇಸಾಯದಲ್ಲಿ? ಇಲ್ಲ ರೀ, ತೊಗರಿ ಬೇಸಾಯದಲ್ಲಿ ಎತ್ತುಗಳೊಂದು ಸ್ವಲ್ಪ ಬೇಕು ರೀ ಟ್ಯಾಕ್ಟರ್ ಇದ್ರೆ, ಯಾಕಂದ್ರೆ ಟ್ಯಾಕ್ಟ್ರಿ ಯಾವಾಗಲೂ ಗಿಡದ ಬಡ್ಡೆ ಸೇರಿಸೋಂಗಿಲ್ಲ ಕಸ, ಅದು ಟ್ಯಾಕ್ಟ್ರ್ ಹೊಡೆದಕ್ಕೆ ಇನ್ನು ಒಂದು ಸಲ ಹತ್ತಿ ಎತ್ತುಗಳು ಹೊಡೆದು ಬಿಡ್ತೀವಿ ರೀ, ಸರಿ ಶೋ ಹೋಗ್ಬೇಕು ರೀ, ಅಂದ್ರೆ ಕಸ ಎಲ್ಲ ಹೋಗಿಬಿಡ್ತದೆ. ಹೇಗೆ ಎತ್ತುಗಳ ನಿರ್ವಹಣೆ ಮಾಡೋದು ಭಾಳ ಕಷ್ಟ ಅಂತಂದ್ರೆ, ಈಗ ಎಲ್ಲರೂ ಎತ್ತುಗಳು ತೆಗಿಯಾಕತ್ತಾರೆ, ಊರಲ್ಲಿ ಎತ್ತುಗಳೇ ಇಲ್ಲ, ಎಲ್ಲ ಬರೀ ಬಾಡಿಗೆ ಚೋಡಿಸ್ತಾರೆ ಅಥವಾ ಟ್ಯಾಕ್ಟ್ರಿಂದ ಮಾಡಿಸಿರ್ತಾರೆ, ಎತ್ತುಗಳಿಲ್ಲರಿ ಯಾರು ಮೇಯಿಸ್ಬೇಕು ಅವನ ಆಗೋದಿಲ್ಲರಿ ಅಂತೇಳಿ ಅಂತಿರ್ತಾರೆ. ಹೇ ಸರ್, ಎತ್ತಬೇಕು ನಾವು ಎತ್ತುಗಳು, ನಾವೇನು ಇದ್ಮೇ ಬೇಕಾದಂಗೆ ತೊಗರಿ ಒಟ್ಟಿರ್ತದೆ, ಇದು ಕವಳಿದು ಡೋಣಕ್ಕೆಲ್ಲ ಹಸಿಮೇವು ಇರುತ್ತೆ, ಯಾವಾಗಲೂ ಎತ್ತ ಹಸಿಮೇವು ಮೇಯ್ತೇವೆ, ಸ್ವಲ್ಪ ಒಂದು ಸ್ವಲ್ಪ ಬಿಳಿದಷ್ಟು ಮೆಕ್ಕೆಜೋಳ ಆಗ್ತದೆ, ಎತ್ತು ಮೆಕ್ಕೆಜೋಳ ತಿಂತವೆ. ಎತ್ತುಗಳು ಇರ್ಬೇಕು ರೀ ಮನೆಗೆ, ಎತ್ತಿಲ್ದಾರ ಮನೆ ನೋಡಕ್ಕೆ ಹೋಗ್ಬೇಡ ಸರ್, ನೋಡಕ್ಕೆ ಬಸವಣ್ಣದನ್ನು ಅಕ್ಕತನ ಅಲ್ಲ ರೀ, ಮನೆ ಮಲಿಕೊಳಕ್ರೆ 2 ಹತ್ತಿರ್ಬೇಕು ಸರ್. ಒಬ್ಬ ರೈತರು ಹೇಳ್ತಾ ಇದ್ರೆ ನಮಗೆ ಸರ್, ನಮಗೆ ಮನೆಯಲ್ಲಿ 1 ರೂಪಾಯಿ ಬೇಡ, ನನಗೆ ಮಣ್ಣು ನೋಡ್ಲಿಕ್ಕೆ ಎತ್ತುಗಳು ಚೆನ್ನಾಗಿರ್ಬೇಕು ಅಂತ ಹೇಳ್ತಾಯಿದ್ರು ಒಬ್ಬರು. ಕರೆಕ್ಟ್, ಅವರು ಅವರು ರೈತರು ಅಂದ್ರೆ ಅವ್ರಿಗೆ ಅಂತಾರೆ ಸರ್, 2 ಹತ್ತು ಇರ್ಬೇಕು ರೀ, ಕಂಪಲ್ಸರಿ ಮನೆ ಮುಂದೆ ಇರ್ಬೇಕು ರೀ. ನೀವಂತೂ ನೋಡ್ರಲ್ಲ ಒಂದು ದೊಡ್ಡ ಹೊತ್ತಿದ್ದು ಆಸಲು ಬಂದಾಗ ಅವನು ತೆಗೆದು 2 ಹತ್ತು ಮಾತ್ರ ಕಂಪಲ್ಸರಿ ಮನೆ ಮುಂದೆ ಬೇಕೇ ಬೇಕು ಸರ್. ಇತ್ತೀಚೆಗೆ ಒಕ್ಕಲುತನ ಹೇಗೆ ಅನ್ಸಕತ್ತೆ ನಿಮಗೆ, ಲಾಭ ಆಗ್ತಾ ಇದೆ? ಈಗ ನೋಡ್ರಿ ನೆಲ್ಲನ್ನು ಜಾಸ್ತಿ ಈ ಭಾಗದಲ್ಲಿ ನೀರಾವರಿ ಬಂದ ಮೇಲೆ ಜಾಲಹಳ್ಳಿ ಭಾಗದಲ್ಲೆಲ್ಲ ಜಾಸ್ತಿ ನೆಲ್ಲಿಗೆ ಹೋಗಿಬಿಡ್ತಾ ಇದ್ದಾರೆ ರೈತರು, ನೆಲ್ಲಿಗೆ ಹೋಗಿ ಇಳುವರಿ ಅಷ್ಟು ಕುಂಠಿತ ಆಗ್ತಾ ಇದೆ, ಬರ್ತಾ ಇಲ್ಲ ಅಂತಕ್ಕಂಥ ಅಲ್ಲಲ್ಲಿ ಅಭಿಪ್ರಾಯಗಳು ವ್ಯಕ್ತ ಆಗ್ತಿದ್ದಾವೆ. ತಾವು ಅನುಭವಸ್ಥ ರೈತರಾಗಿ ಏನು ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀರಿ ಸರ್? ನೀವು ಅಂದಂಗೆ ಅದು ನೆಲ್ಲು ಸ್ವಲ್ಪ ರೇಟಿಲ್ಲದ ಕುಂಠಿತ ಹಾಕತ್ತಿದ್ರಿ, ಯಾಕಂತಂದ್ರೆ ನಾನು ಮೊನ್ನೆ ಸಿರಿವಾರಕ್ಕೆ ಹೋಗಿದ್ದೀನಿ ರೀ, ಇಲ್ಲಿ ಕವಳಿ ಬೀಜ ತರ ಸಲಾಗಿ, ಅಲ್ಲಿ ಒಂದು 10 ಎಕರೆ ರೈತ ಹೊಲ ಎಲ್ಲ ನೆಲ್ಲು ಎಲ್ಲ ತೆಗೆದು ಪಪ್ಪಾಯಿ ಗಿಡ ಮಾಡಿಬಿಟ್ಟನ್ರಿ, ಎಲ್ಲ ಸುತ್ತ ಮುಳ್ಳತಂತಿ ಹಾಕಿ ಪಪ್ಪಾಯಿ ಗಿಡ ಮಾಡಿಬಿಟ್ಟನ್ರಿ. ಇದೇ ರೇಟ್ ಹಿಂಗೆ ಇನ್ನೊಂದು 2 ವರ್ಷ ಹಿಂಗೆ ಮುಂದುವರೆದ್ರೆ ಒಂದು 30-40% ಭಾಗ ರೈತರು ಲಾಸ್ಟ್ ಎಂಡ್ ಇದ್ದಾರೆ, ಕವಳಿ ತೆಗಿತಾರೆ ಸರ್. ಹಾಂ, ಹೋಗಿಬಿಡ ತೊಗರಿ ಹತ್ತಿ ಪಪ್ಪಾಯಿ ಇಂಥ ಗಿಡಗಳು ಮಾಡ್ತಾರೆ, ಇನ್ನು ಒಂದು 2 ವರ್ಷದಾಗ ಮಾಡ್ತಾರೆ ಸರ್. ನಾವೇ ಮಾಡಿದ್ರು ನೋಡ್ರಿ, ಮುಂದಕ್ಕೆ ಒಂದು 2-3 ಎಕರೆ ಕಡೆ ತೆಗಿತೀವಿ ನೋಡ್ರಿ ಸರ್, ತೆಗೆದು ಒಂದು 1/2 ಬಿಟ್ಟು 1/2 ತೆಗೆದುಬಿಡ್ತೀವಿ ಸರ್. ತೆಗೆದು ಹತ್ತಿ ಫಸ್ಟ್ ಬಸವನ ಜಯಂತಿಗೆ ಹತ್ತಿ ಮಾಡಿಬಿಡ್ತೀವಿ, ಹತ್ತಿ ತಕ್ಕಂದು ಮತ್ತೆ 2 ಸಲ ಶೇಂಗಕ್ಕೆ ಬರ್ತಲ್ಲ ರೀ, ಶೇಂಗಕ್ಕೆ ಬರ್ತದೆ, ಸಜ್ಜಿ ಬರ್ತದೆ. ಹೇಗೆ ಈ ಭಾಗದಲ್ಲಿ ನೀರಾವರಿ ಬಂದ ಮೇಲೆ ಸಾಕಷ್ಟು ಅಭಿವೃದ್ಧಿ ಆಗ್ತಾ ಇದೆ ಅಂತ ಅನಿಸ್ತದೆ, ಹೇಗೆ ನಿಮಗೆಲ್ಲ? ನೀರಾವರಿ ಬಂದೋದಕ್ಕೆ ಸರ್ 4 ರೂಪಾಯಿ ಕೈಯಾಗಿ ಸಿಗುತ್ತೆ, ಅದು ಮಾಡಿದಾರೆ ಸರ್. ಈ ಮಳೆ ಈಗ ಮಳೆ ಯಾವ ಟೈಮ್ ಮಳೆ ಬರ್ತಿ, ಮಳೆಗಾಲ ಕಡಿಮೆ ಸರ್, ಮಳೆಗಾಲ ನೋಡ್ಕೊಂತ ಕುಂತ್ರೆ ಬೆಳೆ ಬರೋದಲ್ಲ ರೀ, ಅರ್ಧಮರ್ಧ ಬೆಳೆ, ಸ್ವಲ್ಪ ಮಳೆ ಆದ 1 ವರ್ಷ ಬೆಳೀತದೆ, 1 ವರ್ಷ ಮಳೆ ಆಗಿ ಬೆಳೆದಿಲ್ಲ, ನೀರು ಇದ್ರೆ ಏನತ್ತ ರೀ, ಒಂದು ಮಾಲು ಆದ್ರೆ ಒಂದು ಮಾಲನ್ನು ಬರ್ತಾ ಬಂಗ ರೈತರಿಗೆ. ನೀರಾವರಿ ಬಂದೋದಕ್ಕೆ ರೈತರಿಗೆ 4 ರೂಪಾಯಿ ಕೈಯಾಗಿ ಆಗ್ಯಾವ್ರಿ. ಎಲ್ಲಾದ್ರೆ ಈಗ ಭತ್ತ ತಾವು ಹೇಗೆ, 2 ವರ್ಷದಿಂದ ಭತ್ತದ ಭೂಮಿಯಲ್ಲಿ ಭತ್ತ ಬೆಳೆದು ಭತ್ತದ ಭೂಮಿಯಲ್ಲಿ ಭತ್ತ ಪ್ರತಿ ವರ್ಷ ಭತ್ತನ ಹಾಕ್ತಿರ್ತೀರ, ಹೇಗೆ ಏನಾದರೂ ಬದಲಾವಣೆ ಮಾಡ್ತಿರ್ತೀರ ಭತ್ತದಲ್ಲಿ? ಸರ್, ಭತ್ತದಲ್ಲಿ ಬದಲಾವಣೆ ಮಾಡೋಂಥದ್ದು ಏನಿಲ್ಲ ರೀ, ಜೀರುಳ್ಳಿ ಎಲ್ಲ ಮಾಡಿರ್ತೀವಿ ರೀ, ಭತ್ತದಲ್ಲಿ ಬದಲಾವಣೆ ಬದಿಲ್ಲ ರೀ. ಆದ್ರೆ ಭತ್ತ ಕಟಾವು ಮಾಡ್ಕೊಂಡು 2-3 ಸಲ ಸ್ವಲ್ಪ ತಿರು ಹಾಕ್ಬೇಕು ರೀ, ಟಿಲ್ಲರ್ ಹೊಡಿಬೇಕು ಬಿಸಿಲು ತಿಂತದೆ, ಹಂಗೆ ಮತ್ತೆ ಕಟ್ ಮಾಡಿದಾದ್ರೆ ಅದು ಇಳುವರಿ ಜಾಸ್ತಿ ಬರೋದಿಲ್ಲ ರೀ, ಬೆಳೆನ ಅಷ್ಟು ಒಂದು ದಡಸ್ ಬರೋದಿಲ್ಲ ಸರ್, ಟಿಲ್ಲರ್ ಹೊಡೆದು ಬಿಸಿಲು ತಿಂತಾರೆ ಮತ್ತೆ ಬರ್ತಾರೆ. ಅದನ್ನ ಬಿಟ್ಟು ಬದಲು ಏನು ಮಾಡಕ್ಕೆ ಬರೋದಿಲ್ಲ ರೀ, ಜೀರುಳ್ಳಿ ಏನು ಮಾಡ್ಕೊಂಡು ಬದಲೇನು ಮಾಡಕ್ಕೆ ಬರೋದಿಲ್ಲ ಸರ್. ಕಾಯಿಪಲ್ಲೆ ಅದು ಮಾಡ್ಬೋದು, ನೀರಾವರಿ ಅನುಕೂಲತೆ ಇದ್ದಂಥವ್ರು ಕಾಯಿಪಲ್ಲೆಗಳನ್ನು ಮಾಡೋದು ಅಥವಾ ಬೇರೆ ಏನಾದರೂ ಸಾಕಷ್ಟು ನಿಮಗೆ ಬಜಾರ್ ಸಮೀಪಿದೆ, ಆವ ಮೊದಲೆಲ್ಲ ಮಾಡ್ತಾ ಇದ್ರೆ ಕಾಯಿಪಲ್ಲೆ ಹೇಗೆ? ಮೊದಲು ಫುಲ್ ಕಾಯಿಪಲ್ಲೆ ಮಾಡ್ತಾರೆ, ನಾವೆಲ್ಲ ಸಂತಿಗೆ ಹೋಗ್ತಾರೆ, ಈಗ ಜನರು ಸ್ವಲ್ಪ ಮನೆಯಾಗ ಕೆಲಸಗಳಿರ್ತಾರೆ, ಯಾರಿಗೆ ಕಾಯಿಪಲ್ಲೆ ಮಾರಕ್ಕೂ ಹಂಗಲ್ಲ. ಆದ್ರೆ ನಾವು ಮನೆಗೆ ಮಣಿಪುರಿತೆ ಒಂದು ಬೆಂಡೆಕಾಯಿ ಚವಳಿಕಾಯಿ ಎಲ್ಲ ಏನು ಕಾಯಿಪಲ್ಲೆ ಊಟದ ದಿನಸಿ ಏನದ ಸ್ವಲ್ಪ ಸ್ವಲ್ಪ ರೀ, ಒಂದು 4 ಸಲ ಮಾಡ್ಕೊಂಡು ಅದು ಮುಗಿಯೋವರೆಗೆ ಮತ್ತೆ ಕಡೆ ಒಂದು ಸ್ವಲ್ಪ ಮಾಡೋದು, ಹಂಗೆ ಕೊಂಡ್ಕೊಳಕ್ಕೆ ಮಾತ್ರ ಹೋಗಲ್ಲ ಸರ್. ಇತ್ತೀಚೆಗೆ ತಾವು ಧಾರವಾಡದಿಂದ ಬಂದಂಥ ಒಂದು ಹೊಸ ಜೋಳದ ತಳಿಯನ್ನು ತೊಗೊಂಬಂದು ಪ್ರಯೋಗವನ್ನು ಮಾಡಿದ್ರಿ, ಯಾವ ತಳಿ ಅದು, ಹೇಗೆ ಎಕರೆಗೆ ಇಳುವರಿ ಅದು ಏನು ಬಂತು ಸ್ವಲ್ಪ ಹೇಳಿ ಸರ್? ಅದು ಏನೈತೆ 2217 ರೀ ನಂಬರ್ ಅದ್ರದ್ದು, ಹೊಸ ತಳಿ ರೀ. ನಾವು ಅಲ್ಲಿ ಕೃಷಿ ಮೇಳಕ್ಕೆ ಹೋಗಿದ್ದೀನಿ ಸರ್, ಅಲ್ಲಿ ಜೋಳದ ಹಿಂಗೆ ನೋಡೋಕ್ಕಲ್ಕೆ ಇದು ಭಾಳ ಇಳುವರಿ ಬರ್ತದೆ, ಭಾಳ ಚಲೋ ಬರ್ತದೆ ಅಂತ ಹೇಳಿದ್ರೆ, ನಾವು ಕೇಳಿದಿಲ್ಲ ನಿಮ್ಮ ರಾಯಚೂರಿಗೆ, ಇದು ರಾಯಚೂರಿಯರಕ್ಕೆ ಸಂಬಂಧ ಪಡೋದಲ್ಲ, ಅಲ್ಲಿ ನೋಡಮ್ ನಮ್ಮ ಗಂಟು ಬೀಳತ್ತೆ, ನೀವು ಹೇಳತ್ತರಿ ಭೂಮಿಗೆ ಬಿತ್ತಿದ್ಮೇಲೆ ಭೂಮಿ ಗಂಟು ಬೀಳ, ನಮ್ಮ ಭೂಮಿ ಗಂಟು ಬಿತ್ತಾರೆ ನೀವು ಏನು ಮಾಡ್ತೀರಿ ಅಂತ ಒಂದು ಎರಡು ಪ್ಯಾಕೆಟ್ ತೆಗೆದಿನಿ ಸರ್. ಮೂರೆಕರೆ ಬಿತ್ತಿದ್ದೀವಿ, 30 ಚೀಲ ಆತಿರ ಸರ್. ಹಾಂ ಸರ್, ಎಕರೆಕ ಅದು ಇಳುವರಿನೇ ಚಲೋ ಬಂತ್ರಿ, ಊಟಕ್ಕೆ ಬೆಳ್ಳಗ ಅಂದರೆ ದಾಣಿ ಮೆಸ್ತದ ವ್ಯಾಪಾರ. ಆದರೆ ತಿರುಗಿ 2 ವರ್ಷ 3 ವರ್ಷ ಫುಲ್ ಮಾಡೋಕೆ ಫುಲ್ ಅದನ್ನೇ ಬೆಳೆಯಕ್ಕೆ ಹೆಚ್ಚಿಬಿಟ್ರು ನೋಡ್ರಿ. ಅದರಲ್ಲಿ ಅನ್ಕೊಂಡು ಸ್ವಲ್ಪ ಊಟಕ್ಕೆ ಇದಕ್ಕೆ ಅದಕ್ಕೆ ಸ್ವಲ್ಪ ಹೆಚ್ಚು, ಸ್ವಲ್ಪ ಪೂರ್ತಿ ಮಿದು ಕಾಣುತ್ತಿದೆ, ಅದು ಸ್ವಲ್ಪ ಅಷ್ಟರಾಗೆ ಸ್ವಲ್ಪ ಇದೆ. ಕಣಿಕೆದು ಹೇಗಿರುತ್ತೆ ಸೊಪ್ಪೆ ದನಗಳಿಗೆಲ್ಲ? ಕಣಿಕೆ ನೋಡ್ರಿ, ಕಣಿಕೆ ಸೇಮ್ ಇರ್ತಾರೆ, ನಮ್ಮ ಕಣಿಕೆ ಸೇಮ್ ಇರ್ತದೆ, ಐಟಿ ಬೆಳೀತದೆ ಏನು, ಕಣಿಕೆ ಸೇಮ್ ಇರ್ತದೆ ಸರ್. ಕಣಿಕೆಗೆ ಅದಕ್ಕೇನಿಲ್ಲ, ಜೋಳದಾಗ ಸ್ವಲ್ಪ ಹೆಚ್ಚು ಕಮ್ಮಿ ಆಗ್ತದೆ ಸರ್. ಈಗ ನೆಲ್ಲನ್ನು ಬೆಳೀತಾ ಇರ್ತಾರೆ ನಾವು, ರೇಟ್ ಇಲ್ಲ ಅಂತಂದ್ರೆ ಏನು ಮಾಡ್ತಾರೆ ನೆಲ್ಲನ್ನು? ಹಾಗೆ ಸ್ಟಾಕ್ ಮಾಡಿ ಇಡ್ತಿರೋ, ಅಥವಾ ಸ್ಟಾಕ್ ಮಾಡೋದ್ರೆ ಎಷ್ಟು ದಿವಸ ತನಕ ಸ್ಟಾಕ್ ಮಾಡ್ಬೋದು ನೆಲ್ಲುಗಳನ್ನು? ಸ್ಟಾಕ್ ಮಾಡ್ಕೊಳ್ಳಿಕ್ಕೆ ವ್ಯವಸ್ಥೆಗಳದಾವ, ಗೋಡೌನ್ಗಳ ವ್ಯವಸ್ಥೆ ಇಲ್ಲೆಲ್ಲ ರೈತರು ಹೇಗೆ ಮಾಡ್ತಾ ಇದ್ದಾರೆ ಸರ್? ನೋಡ್ರಿ, ದೊಡ್ಡ ದೊಡ್ಡ ರೈತರು ಗೋಡೌನ್ ಮಾಡ್ಕೊಂತಾರೆ, ಅವರು 1,000 2,000 ಚೀಲ ಬೆಳೆಯೋರು, ರೇಟ್ ಬಂದಾಗ ಗೋಡೌನ್ ಕಚ್ಚಿರ ಒಂದು 2 ತಿಂಗಳು ಕಾಯ್ತಾರೆ. ಈಗ ಒಂದು 1,200 ಬಂದಿರ್ತಾರೆ, ಮುಂದೆ ಸ್ವಲ್ಪ ಕಾಯ್ದ್ಮೇಲೆ 1,400 ಬಂದರೆ ಕೊಟ್ಬಿಡ್ತೇವೆ, 2,500 ಕೊಟ್ಬಿಡ್ತೇವೆ ಸರ್. ನಾವೆಲ್ಲರ ಹಂಗೆ ಮಾಡಲ್ರಿ, ಯಾವಾಗಲೂ ಒಂದು 600 ಚೀಲ ಕವಳಾತವ್ರ ನೆಲ್ಲ ರೇಟ್ ಬಂದಾಗ ಕೊಡಿದ್ರಿ, ಬರ್ಲಿಕ್ಕೆ ಒಂದು ತಲೀಲಿ ಸಣ್ಣದು ಮನೆಯಿಂದ ಸುಮ್ಮನೆ ಟೀ ನೋಡಿ ದೊಡ್ಡದೊಂದು ಎತ್ತಿನ ಬಾಜನೇ ಒಂದು ಟೀ ನೋಡಿದ್ ಮಾಡ್ಕೊಂಡ್ವಿ, ಒಂದು 500 ಹಿಡಿಯೋದು. ಏನೊಂದು ತಿಂಗಳು ಇಡ್ತೀವಿ ಅಷ್ಟೇ ರೀ, ನಮ್ಗೆ 100 ರೂಪಾಯಿ ಬಂದರೆ ಕೊಟ್ಬಿಡ್ತೀವಿ ನಾವು, ಇಡಕ್ಕೆ ಹೋಗಿ ರಚ್ಚ. ಯಾಕಂದರೆ ಅದು ಇಟ್ಟರೆ ಎಲ್ಲ ಒಂದೇ ಆತ್ರಿ, ಮತ್ತು ಚೀಲಕ್ಕೆ ಒಂದೊಂದು ಕೆ ಜಿಗೆ ಹೋಗಿಬಿಡ್ತಾವ, ತೂಕ ಕಡಿಮೆ ಆಗ್ತದೆ, ಮತ್ತು ಅವು ಚೀಲಗಳನ್ನು ನಾವೇ ಕೊಡ್ಬೇಕು ಅವರಿಗೆ, ಭಾಳ ಅದನ್ನ ಕೊಟ್ಟಬಿಡ್ತಾರೆ ಯಾವಾಗಲೂ ಸರ್. ಹೇಗೆ ನಮ್ಮ ಒಂದು 50 ಎಕರೆ ಭೂಮಿಯಲ್ಲಿ ಒಣ ಬೇಸಾಯ, ನೀರಾವರಿ ಇದೆ, ಎತ್ತುಗಳು ಇಟ್ಕೊಂಡಿರಿ, ಟ್ರ್ಯಾಕ್ಟರ್ ಇಟ್ಕೊಂಡಿರಿ, ಮನೆಯಲ್ಲಿ ಕೆಲಸ ಮಾಡೋರಿದ್ದಾರೆ, ಯಾವ ರೀತಿ ತಮ್ಮ ಆರ್ಥಿಕ ಪರಿಸ್ಥಿತಿ ವರ್ಷದಿಂದ ವರ್ಷಕ್ಕೆ ಬಿರೋದೆ? ಭಾಳಷ್ಟು ಜನ ರೈತರು ಹೇಳ್ತಾ ಇದ್ದಾರೆ ಒಕ್ಕಲತನ ಲಾಸ್ನೇ ಹೊಂಟದ್ರೆ ನಮ್ಮದು, ಏನು ಮಾಡೋದು ಏನು ತಿಳಿತಾ ಇಲ್ಲ ಅಂತಕ್ಕಂಥದ್ದು. ಆ ಜನರು ಅವ್ರ ಮೇಲೆ ಅವಲಂಬನೆ ಬಿಟ್ಟಿದ್ದು, ಒಕ್ಕಲತನ ಲಾಸ್ ಅಂದ್ರೆ ಲಾಸ್ ಆಗ್ತಾರೆ ಅವರಿಗೆ, ಲಾಭ ಅಂದ್ರೆ ಲಾಭ ಆಗ್ತಾರೆ. ನಾವು ದುಡ್ದಂಗೆ ಅದು ನೋಡ್ರಿ, ಈಗ ನಾವು ನೋಡ್ರಿ ಸ್ನಾನ ಮಾಡಿ ಬಟ್ಟೆ ಹೊಲ ಸಾಯ್ತಾರೆ, ಸಾಬಾನು ಚೊಗಿಬೇಕಾದ ಅದ್ರಂಗೆ ನಾವು ಈ ಹೊಲಗಳಿಗೆ ಹೋದಾಗ ಯಾವ ಬೆಳೆಗೆ ರೋಗ ಬಿದ್ದದ ಏನಾದ್ರು ನೋಡ್ತಿರ್ಬೇಕ್ರಿ, ಯಾವ ಟೈಮಿಗೆ ಬಿತ್ತಬೇಕು, ಯಾವ ಟೈಮಿಗೆ ಇಲ್ಲ, ಯಾವ ಟೈಮಿಗೆ ಗೊಬ್ಬರ ಹಾಕ್ಬೇಕು, ಯಾವ ಟೈಮಿಗೆ ಎಣ್ಣೆ ಹೊಡಿಬೇಕು. ಸುಮ್ಮನೆ ಎಲ್ಲರೂ ಹೊಡಿತೀರ ಅಂಬುದು ಹೊಡ್ಕಂತ ಅದರ ಉಪಯೋಗ ಆಗಲ್ಲ ಸರ್. ಯಾವ ಟೈಮಿಗೆ ಇದು ಮಾಡಬೇಕು, ಯಾವ ಟೈಮಿಗೆ ಎಣ್ಣೆ ಹೊಡಿಬೇಕು, ಯಾವ ಟೈಮಿಗೆ ಅದಕ್ಕೆ ಕಸ ತೆಗಿಬೇಕು ಅಂದ್ರೆ ಬೆಳೆ ತಾನೇ ಬೆಳೀತೀರಿ. ಈಗ ತೊಗರಿ ಹಾಕ್ತಾ ಇದ್ರಲ್ಲ, ತೊಗರಿ ಇಳುವರಿ ಅದು ಎಷ್ಟೆಷ್ಟು ತಕ್ಕೋತಾ ಇದ್ರಿ ಒಂದು ಎಕರೆಗೆ? ಯಾವ ತಳಿಗಳನ್ನು ತೊಗರಿ ಜಾಸ್ತಿ ಹಾಕೋದು ನೀವೆಲ್ಲ? ನಾವಿಲ್ಲಿ ತೊಗರಿ ನೋಡ್ರಿ ತಳಿ ಅದು TS ತಿರಿಯಾರ ಅಂತ ಅವ್ರು ಕೊಡ್ತಾರೆ ಸರ್. ನಾ ಕೃಷಿ ಇಲಾಖೆಗೆ ಒಂದು ತಂದಿನಿ ರೀ ಅವಾಗ, ಅದು TS ತಿರಿನ ಹಾಕಿವ್ರಿ. ಈಗ ಅದು ಹೊರಡಿ ಬರ್ತಾ ಬಿಟ್ಟು ಸ್ವಲ್ಪ ಒಂದು 2 ಮಳೆ ಆದ್ರೆ ಎಂತ ಇಲ್ಲಾಂದ್ರೆ ಎಕರೆಗೆ ಒಂದು ಹೊರಡಿ 3 ಕ್ವಿಂಟಲ್ 4 ಕ್ವಿಂಟಲ್ ಬರ್ತಾರೆ ಹೊರಡಿ. ಆದರೆ ಸ್ವಲ್ಪ ನೀರು ಪಾರ್ಬಿಟ್ರೆ 1 ಕ್ವಿಂಟಲ್ ಜಾಸ್ತಿ ಬರ್ತಾರೆ, ಅಷ್ಟೇ ಜಾಸ್ತಿ ಬರ್ತಾರೆ. ಮಳೆ ಮ್ಯಾಗೆ ಡಿಪೆಂಡ್ ನೋಡ್ರಿ ಹೊರಡಿ ಮಾಲ್ ನಮಗೆ ಬರೋದು ಬರಲಾರ್ದು. ಹೇಗೆ ತೊಗರಿ ಬೆಳೆ ಹೇಗೆ ಅನಿಸ್ತದೆ, ಲಾಭ ಅನಿಸ್ತದೆ ತೊಗರಿದು? ರೇಟ್ ಅದಕ್ಕೆ ಯಾವಾಗಲೂ 6 ಮ್ಯಾಗೆ ಇರ್ತಾರೆ ರೇಟ್, ಹೊರಡಿ ಭಾಳ ಇದ್ದಾರೆ ಬಿತ್ತರೆ ಲಾಭನೇ ಅನಿಸ್ತದೆ ಸರ್. ಅದು ಸ್ವಲ್ಪ ಈಗ ಮಳೆ ಬಂದಿಲ್ಲ ನೋಡ್ರಿ, ಈಗ ಲಾಸ್ ಅನಿಸ್ತದೆ. ಒಂದು 2 ಮಳೆ ಬಂತವ್ರು ಯಾವಾಗಲೂ ಎಕರೆಕ್ಕೆ ಒಂದು 4 ಕ್ವಿಂಟಲ್ 3 ಕ್ವಿಂಟಲ್ 4 ಕ್ವಿಂಟಲ್ ಬರ ಬರ್ತದೆ. 6 ಸಾವಿರ 6 ಹಾಕಲಿ 24 4 ಸಾವಿರ ಹೋಗ್ಲಿ ಎಕರೆಕ್ಕೆ. ಅಂದ್ರೆ ಇದರಲ್ಲಿ ನಿಮಗೆ ಕೂಲಿ ಆಳಿನ ಸಮಸ್ಯೆ ಬರಲ್ಲ, ತೊಗರಿ ಮತ್ತು ಹತ್ತಿಗೆ ನೋಡಿದ ಹತ್ತಿ ಬಿಡಿಸ್ಲಿಕ್ಕೆ ಕೂಲಿ ಆಳುಗಳು ಬೇಕಾಗೋದು, ತೊಗರಿಗೆ ಅಷ್ಟು ಬೇಕಾಗದ? ತೊಗರಿಗೆ ಲೇಬರ್ ಬೇಕಿಲ್ಲ ಸರ್, ಮಿಷಿನ್ ಕಟ ಮಾಡಿದ್ರೆ. ಈಗ ಹತ್ತಿಗೆ ಲೇಬರ್ ಬೇಕು, ಲೇಬರ್ ಬೇಕಂದ್ರೆ ಒಬ್ಬರಿಗೆ 200 ರೂಪಾಯಿ ಕೊಡ್ಬೇಕ್ರಿ. 200 ರೂಪಾಯಿ ಕೊಟ್ಟರೆ ಗಿಡ ಹಿಡ್ಕೊಂಡು ನಿಂತು ಬಿಡ್ತಾರೆ, ಒಂದು 10 ಕೆಜಿ ಬಿಡಿಸಂಗ್ರಿ. ಅದಕ್ಕೆ ನಾವೇನು ಮಾಡ್ತೀವಿ ಸರ್, ನಾವು ಸ್ವಂತ ಮಾಡೋದು. KG ಲೆಕ್ಕ ಹಚ್ಚಿಬಿಟ್ಟಿದ್ರು 3 ವರ್ಷ, ಹೋದ ಸಲ 6 ಹಂಗೆ ಹಚ್ಚಿದ್ವಿ ಸರ್, ಈ ವರ್ಷ 8 ರೂಪಾಯಿ ಕೊಡ್ತೇನೆ ಅಂದ್ಬಿಟ್ಟಿನಿ. ಎಲ್ಲರೂ ಲಾಭರಲ್ರಿ, 1 KG 8 ರೂಪಾಯಿ ಕೆಜಿ ಅಂದ್ರೆ 1 ಕ್ವಿಂಟಲ್ಗೆ 800 ರೂಪಾಯಿ ಆಗ್ತಾರೆ. ಹೋದ್ರವಲ್ರಿ ಅವ್ರೇನು ಲೇಬರ್ ಏನು ಮಾಡ್ತಾರೆ, ಅಲ್ಲೇ ಊಟ ಮಾಡ್ಬಾರ್ತಾರೆ, ಮತ್ತೆ ಹೋಗಿ ಊಟ ಮಾಡ್ತಾರೆ ರೀ, ಹೊಲ್ದಾಗ ಊಟ ಮಾಡಲ್ಲ ಬರೀ ಬಿಡಿಸೋದು. ಒಬ್ಬೊಬ್ರು 50 ಕೆಜಿ 50 ಕೆಜಿಗೆ ಏನಾಗ್ತೀರಿ, 8 5 40 400 ರೂಪಾಯಿ ಆಯ್ತು, ಬರೀ 200 ರೂಪಾಯಿ ಡಬಲ್ ಆಯ್ತಲ್ರಿ. ಅದಕ್ಕೆ ಜಲ್ದಿ ಬಿಡಿಸ್ರಿ ಅಂತ ಹಿಂಗೆ ಮಾಡಿದ್ರು. ಕೂಲಿ ಆದ್ರೆ ಅವ್ರು ನೀರು ತರ್ಬೇಕು, ಚಂತಿ ನೀರು ತರ್ಬೇಕು, ಚಂತಿ ಕುಂತ್ಬಿಡ್ತೀವಿ ಇಷ್ಟೇ ಮಾಡಿ ನೋಡ್ರಿ ನಾವು. ಅಂದ್ರೆ ನಿಮಗೆ 8 ರೂಪಾಯಿ KG ಹತ್ತಿದಂದ್ರೆ ಮಂದಿ ಜಗ್ಗಿ ಬಂದ್ಬಿಡ್ತಾರೆ ಬಿಡಿಸಿ. ಏ ಬ್ಯಾಡ ಅಂದ್ರೆ ಬರ್ತಾರೆ, ಎಷ್ಟೊಂದು ನಮಗೆ ಜಲ್ದಿ ಆಗ್ತಲ್ರಿ, ಸಾಕು ನಮಗೆ ಜಲ್ದಿ ಆಗಿಬಿಡ್ತ ಕೆಲಸ ಸಾಕು ರೀ. ಹೇಗೆ 8 ರೂಪಾಯಿ KG ನಡೆದವೆಲ್ಲ ಇಲ್ಲಿ? ಇಲ್ಲ ಒಬ್ಬೊಬ್ರು ಬಿಡಿಸಿಲ್ರಿ, ಇಲ್ಲಿ KG ಹಚ್ಚಂಗಿಲ್ಲ, ಭಾಳ ತಂದು ಮನೆಯಾರ ಬಿಡಿಸಿ ಬಿಡಿಸಿ ಸ್ವಲ್ಪ ಸ್ವಲ್ಪ ಬಿಡಿಸೋಣ ಉಳಿದು ಮಳೆ ಸಿಕ್ಕದ್ರಿ. ಇಲ್ಲಿ ನಮ್ಮ ದಬಾಸಿ ಬಿಡಿಸಿದ್ರೆ ಮಳೆ ಸಿಕ್ಕಿಲ್ರಿ, ಮಳೆ ಸಿಕ್ಕಿಲ್ರಿ, ಒಳ್ಳೆ ರೇಟ್ ಬಂತು, ಈಗ 7 ವರೆ ಆಗ್ಯದ್ರಿ. ಒಟ್ಟಾರೆ ನಿಮ್ಮ ಒಬ್ಬ ಅನುಭವಸ್ಥ ರೈತರಾಗಿ ಹಲವಾರು ಪ್ರಶಸ್ತಿಗಳು ಬಂದು ತಮಗೆ ಉತ್ತಮ ಕೃಷಿಕ, ಶ್ರೇಷ್ಠ ಕೃಷಿಕ ಪ್ರಶಸ್ತಿಗಳು ಎಲ್ಲ ಸಾಕಷ್ಟು ಪಡ್ಕೊಂಡಿದ್ರಿ, ಏನು ಹೇಳ್ತೀರಿ ರೈತರಿಗೆ? ಭಾಳಷ್ಟು ಮಂದಿ ಒಕ್ಕಲ್ತನ ಯಾಕೋ ಒಂಥರ ನಿರಾಸಕ್ತಿ ತೋರಿಸಿದ್ದಾರೆ ಒಕ್ಕಲ್ತನದಲ್ಲಿ. ನೀವು ಒಬ್ಬ ಪ್ರಗತಿಪರ ರೈತರಾಗಿ ಅನುಭವಸ್ಥ ರೈತರಾಗಿ ಇತರ ರೈತರಿಗೆ ಏನು ಕಿವಿ ಮಾತನ್ನು ಹೇಳ್ತೀರಿ? ಹೇಳ್ತೀವ್ರಿ ರೈತರಿಗೆ, ರೈತರು ಏನಾಗ್ಬಿಟ್ರೆ ಸರ್, ಈಗ ಮೈಗಳ್ರ ಆಗ್ಬಿಟ್ರೆ ಸರ್, ರೈತರು ಯಾವುದು ಹೇಳ್ರಿ ಏ ಯಾಕೆ ಬಿಡಪ್ಪ ಅವ್ರಿಗೆ ಏನ. ಈಗಿನ ರೈತರಿಗೆ ಏನಾಗಿದ್ರಿ, ಈ ಸದ್ಯ ಏನು ಮಾಲ್ ಬೆಳೆದ್ರೆ ಯಾರಿಂದಾಗ ಬೆಳೆದು ಬಿಡ್ಬೇಕ್ರಿ ಅದು, ಹಿಂಗಾಗಿಬಿಟ್ಟು. ಹಿಂಗಾಗಿ ರೈತರು ಎಲ್ಲ ಸೋಮಾರಿಗಳಾಗ್ಬಿಟ್ರೆ. ನಾವಲ್ಲಿ ಹೇಳಿದ್ರೆ ತಪ್ಪು ಒಬ್ಬೊಬ್ರು ಅದ್ರಲ್ಲಿ ನಾವು ಹೇಳಿದ್ರೆ 4 ಮಂದಿ ಉದ್ದಾರ ಆಗ್ಯಾರ್ರಿ, ಈ 1/2 ಮಂದಿ ತಪ್ಪು ತಿಳ್ಕೊ ಏ ತಾವು ಚಲೋ ಬೆಳೀತಾರೆ ಹೇಳ್ತಾರಪ್ಪ ನಮ್ಗೆ ಏನಿರಲಿ ಅಂತ ಹೇಳಿದ್ರು. ಈ ಭಾವನೆ

ಈಗ ಕೇಳಿ ಹವಾಮಾನ ವರದಿ ಹಾಗೂ ಹವಾಮಾನ ಆಧಾರಿತ ರೈತರಿಗೆ ಕೃಷಿ ಸಲಹೆಗಳು. ರೈತ ಬಾಂಧವರಿಗೆಲ್ಲ ಶರಣು ಶರಣಾರ್ಥಿಗಳು. ರೈತ ಬಾಂಧವರೇ, ಹವಾಮಾನ ವರದಿ ಮತ್ತು ಹವಾಮಾನ ಆಧಾರಿತ ಕೆಲವು ಕೃಷಿ ಸಲಹೆಗಳನ್ನು ಕೇಳುವಂಥ ಸಮಯ. ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯ ರಾಯಚೂರು ಹಾಗೆಯೇ ಭಾರತ ಹವಾಮಾನ ಮುನ್ಸೂಚನಾ ಕೇಂದ್ರ ಬೆಂಗಳೂರು ಇವರುಗಳ ಜಂಟಿ ಪ್ರಸಾರದಂತೆ ನಾಳೆ ದಿನಾಂಕ 5/12/2021 ಅಂತಂದರೆ ಭಾನುವಾರ 1 ಮಿಲಿಮೀಟರ್ ಮಳೆ ಆಗುವ ಸಾಧ್ಯತೆ ಇದ್ದು ಗರಿಷ್ಠ 32 ಕನಿಷ್ಠ 18 ಡಿಗ್ರಿ ಸೆಲ್ಸಿಯಸ್ ಉಷ್ಣಾಂಶ ಇರುವುದೆಂದು ತಿಳಿದು ಬಂದಿದ್ದು, ಹಾಗೆಯೇ ಗರಿಷ್ಠ 95 ಮತ್ತು ಕನಿಷ್ಠ 91% ಆರ್ದ್ರತೆ ಇದ್ದು ಗಾಳಿಯ ವೇಗ ಪ್ರತಿ ಗಂಟೆಗೆ 1 ಕಿಲೋಮೀಟರ್ ಚಲಿಸುವ ಸಾಧ್ಯತೆ ಇದೆ ಎಂದು ತಿಳಿದು ಬಂದಿದೆ. ಇನ್ನು ರೈತ ಬಾಂಧವರಿಗೆ ಹವಾಮಾನಾಧಾರಿತ ಕೆಲವು ಕೃಷಿ ಸಲಹೆಗಳನ್ನು ಹೇಳೋದಾದರೆ, ಬೆಳಗಿನ ಸಮಯದಲ್ಲಿ ಮಂಜು ಬೀಳುವ ಸಾಧ್ಯತೆ ಇರುವುದರಿಂದ, ಬೆಳೆಗಳಲ್ಲಿ ರೋಗಗಳ ಬಾಧೆ ಹೆಚ್ಚಾಗಿ ಕಂಡುಬರುವ ಸಾಧ್ಯತೆ ಇರುವುದರಿಂದ ರೈತ ಬಾಂಧವರು ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಳ್ಳಬೇಕು. ಇನ್ನು ಪ್ರಸ್ತುತ ವಾತಾವರಣದಲ್ಲಿ ರಾತ್ರಿಯ ಉಷ್ಣತೆಯು ಕಡಿಮೆಯಾಗಿರುವುದರಿಂದ ಪ್ರಾಣಿಗಳ ಶೆಡ್ಡನ್ನು ಬೆಚ್ಚಗಿಡಬೇಕು ಮತ್ತು ರಾತ್ರಿಯ ಸಮಯದಲ್ಲಿ ಶೀತ ಸ್ಥಳಗಳಲ್ಲಿ ಪ್ರಾಣಿಗಳನ್ನು ಕಟ್ಟಬಾರದು. ಇನ್ನು ಸಸ್ಯ ಸಂರಕ್ಷಣಾ ಸಿಂಪರಣೆಯನ್ನು ಜಾಗರೂಕತೆಯಿಂದ ಬೆಳಗಿನ ಸಮಯದಲ್ಲಿ ಸ್ವಚ್ಛ ಆಕಾಶವಿದ್ದಾಗ ಮತ್ತು ಕಡಿಮೆ ಗಾಳಿ ಇದ್ದಾಗ ಕೈಗೊಳ್ಳಬೇಕು. ಇನ್ನು ನೆಲಗಡಲೆ ಶೇಂಗಾವನ್ನು ಬಿತ್ತನೆ ಮಾಡಿದಂತ ಹಾಗೆಯೇ ಮಾಡುತ್ತಿರುವ ರೈತ ಬಾಂಧವರಿಗೆ ಮಾಹಿತಿಯನ್ನು ಹೇಳೋದಾದರೆ, ಬೇಗನೆ ಬಿತ್ತಿದ ಶೇಂಗಾ ಬೆಳೆಯು ಕೊಯ್ಲು ಹಂತದಲ್ಲಿದ್ದು ಮಳೆಯ ಮುನ್ಸೂಚನೆಯನ್ನು ತಿಳಿದುಕೊಂಡು ಕೊಯ್ಲು ಮಾಡಲು ಸೂಚಿಸಲಾಗಿದೆ. ಒಕ್ಕಣೆ ನಂತರ ಒಡೆದ ಮತ್ತು ರೋಗಗ್ರಸ್ತ ಶೇಂಗಾವನ್ನು ಬೇರ್ಪಡಿಸಿ ಶೇಖರಣೆ ಮಾಡುವುದರಿಂದ ಕೊಯ್ಲೋತ್ತರ ರೋಗಬಾಧೆಯನ್ನು ಕಡಿಮೆ ಮಾಡಬಹುದು. ಇನ್ನು ಜೋಳದಲ್ಲಿ ಸೈನಿಕ ಹುಳುವಿನ ನಿರ್ವಹಣೆಗೆ ಹೆಕ್ಟರ್ಗೆ 10 ಮೋಹಕ ಬಲೆಗಳನ್ನು ಅಳವಡಿಸಬೇಕು ಅಥವಾ 2 ಗ್ರಾಂ ಮೆಟಾರಿಜಿಯಂ ಅಸೊಪ್ಲಿಯೆ ಅಥವಾ 2 ಗ್ರಾಂ ಮೆಟಾರಿಜಿಯಂ ರಿಲೇ ಜೈವಿಕ ಶಿಲೀಂಧ್ರ ಕೀಟನಾಶಕವನ್ನು ಅಥವಾ 0.4 ಗ್ರಾಂ ಇಮಾಮೆಕ್ಯೂನ್ ಬೆಂಜೋಯೇಟ್ 5 SG ಅಥವಾ 0.25 ಮಿಲಿಲೀಟರ್ ಕ್ಲೋರಾನ್ ನಿಟ್ರಿನಲಿಪ್ರೋಲ್ 18.5 SC ಪ್ರತಿ ಲೀಟರ್ ನೀರಿನಲ್ಲಿ ಬೆರೆಸಿ ಸಿಂಪಡಿಸಿ. ಹಿಂಗಾರಿ ಜೋಳದ ಬೆಳೆ 30 ದಿನಗಳಿದ್ದಾಗ ಮತ್ತು ತೆನೆ ಬರುವ ಹಂತದಲ್ಲಿ 3% ಪಂಚಗವ್ಯವನ್ನು ಸಿಂಪಡಿಸಬೇಕು. ಜೋಳದಲ್ಲಿ ಸುಳಿನೊಣದ ಹತೋಟಿಗೆ 2 ಮಿಲಿಲೀಟರ್ ಫರ್ಫೆನೊಫಾಸ್ 50 EC ಅಥವಾ 2 ಮಿಲಿಲೀಟರ್ ಕ್ಲೋರಿಫೆರಿಫಾಸ್ ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಬಿತ್ತಿದ 12-14 ದಿನಗಳ ನಂತರ ಸಿಂಪರಣೆಯನ್ನು ಮಾಡಬೇಕು. ಇನ್ನು ಜಿಲ್ಲೆಯಲ್ಲಿ ಭತ್ತದ ಕಟಾವು ಹಲವೆಡೆ ನಡೆದಿದ್ದು, ಬಣವೆ ಹಾಕುವ ಮೊದಲು ಹುಲ್ಲನ್ನು ಚೆನ್ನಾಗಿ ಒಣಗಿಸಿ ಬಣವೆಯನ್ನು ಹಾಕಿ, ಬಣವೆ ಹಾಕುವ ಪೂರ್ವದಲ್ಲಿ ಭತ್ತದ ಹುಲ್ಲಿನ ಹೊರೆ ಕಟ್ಟಲು ಮೊದಲು ಇಬ್ಬನಿ ಆರುವುದನ್ನು ಬಿಡಬೇಕು. ಕಡಲೆಯನ್ನು ಬಿತ್ತಿರುವಂಥ ರೈತ ಬಾಂಧವರಿಗೆ ಇನ್ನು ಮಾಹಿತಿಯನ್ನು ಹೇಳೋದಾದರೆ, ಕಡಲೆ ಬೆಳೆಯಲ್ಲಿ ಹಿಲಿಕೋವರ್ಪ ಅಥವಾ ಸ್ಪೊಡಾಟ್ ಪರ್ ಕೀಟದ ಹತೋಟಿಗೆ 0.15 ಮಿಲಿಲೀಟರ್ ಕ್ಲೋರಾನ್ ನಿಟ್ರಿನಲಿಪ್ರೋಲ್ 18.5 SC ಪ್ರತಿ ಲೀಟರ್ ನೀರಿನಲ್ಲಿ ಬೆರೆಸಿ ಸಿಂಪಡಿಸಿ. ಕಡಲೆ ಬೆಳೆಯು ಹೂವಾಡುವ ಹಂತದಲ್ಲಿದ್ದಾಗ ಪ್ರತಿ ಲೀಟರ್ ನೀರಿನಲ್ಲಿ 7.5 ಗ್ರಾಂ ಚಿಕ್ಪಿ ಮ್ಯಾಜಿಕ್ ಅಥವಾ 20 ಗ್ರಾಂ ಯೂರಿಯಾ ಮತ್ತು 1 ಮಿಲಿಲೀಟರ್ ಟ್ರೈಕೆಂಟನಾಲ್ ಅನ್ನು ಮಿಶ್ರಣ ಮಾಡಿ ಸಿಂಪಡಿಸುವುದರಿಂದ ಹೆಚ್ಚಿನ ಇಳುವರಿಯನ್ನು ಪಡೆಯಬಹುದು. ಈ ಸಿಂಪರಣೆಯನ್ನು 15 ದಿನಗಳ ಅಂತರದಲ್ಲಿ ಮತ್ತೊಮ್ಮೆ ಮಾಡಬೇಕು. ಕಡಲೆ ಬೆಳೆಯಲ್ಲಿ ಬಿತ್ತಿದ 35-40 ದಿನಗಳಲ್ಲಿ ಕುಡಿ ಚೌಟುವುದರಿಂದ ಹೆಚ್ಚಿನ ಕವಲಿಡಿದು ಹೆಚ್ಚಿನ ಇಳುವರಿಯನ್ನು ಪಡೆಯಬಹುದು. ಕಡಲೆಯಲ್ಲಿ ಬಿತ್ತಿದ 35 ದಿನಗಳ ನಂತರ 20 PPM NAA ಸಿಂಪಡಿಸಬೇಕು. ಇದರಿಂದ ಬೆಳೆ ಸುದೃಢ ಮತ್ತು ಆರೋಗ್ಯವಾಗಿ ಬೆಳೆದು ಹೆಚ್ಚಿನ ಇಳುವರಿಯನ್ನು ಕೊಡುತ್ತದೆ. ಹತ್ತಿಯನ್ನು ಬೆಳೆದಿರುವಂತಹ ರೈತ ಬಾಂಧವರು ಗಮನಿಸಬೇಕು. ಹತ್ತಿ ಬೆಳೆಯು ಕಟಾವಾದ ನಂತರ ಹತ್ತಿ ಕಡ್ಡಿಗಳನ್ನು ಸುಡದೆ ಕಾಂಪೋಸ್ಟನ್ನು ಉಪಯೋಗಿಸಬೇಕು ಅಥವಾ ಟ್ರ್ಯಾಕ್ಟರ್ ಚಾಲಿತ ರೋಟಾವೇಟರ್ ಸಹಾಯದಿಂದ ಮಣ್ಣಿನಲ್ಲಿ ಬೆರೆಸಬೇಕು. ಇದರಿಂದ ಮಣ್ಣಿನ ಫಲವತ್ತತೆ ಹೆಚ್ಚಾಗ್ತದೆ. ಬೇಗನೆ ಬಿತ್ತಿದ ಹತ್ತಿ ಬೆಳೆಯು ಹತ್ತಿ ಬಿಡಿಸುವ ಹಂತದಲ್ಲಿರುವುದರಿಂದ ಮಳೆ ಇಲ್ಲದ ಅವಧಿಯಲ್ಲಿ ರೈತ ಬಾಂಧವರು ಹತ್ತಿಯನ್ನು ಬಿಡಿಸಬೇಕು. ಇನ್ನು ಜಿಲ್ಲೆಯಲ್ಲಿ ಮೆಣಸಿನಕಾಯಿ ಬೆಳೆದಿರುವಂತಹ ರೈತ ಬಾಂಧವರಿಗೆ ಮಾಹಿತಿಯನ್ನು ತಿಳಿಸೋದಾದರೆ, ಥ್ರಿಪ್ಸ್ ನುಸಿ ರಸ ಹೀರುವ ಕೀಟಗಳ ಹತೋಟಿಗಾಗಿ ಪ್ರತಿ ಎಕರೆಗೆ 8 ಹತ್ತಿ ಹಳದಿ ಅಥವಾ ನೀಲಿ ಅಂಟು ಬಲೆಗಳನ್ನು ಬೆಳೆಯ ಮೇಲೆ 1 ಅಡಿ ಎತ್ತರದಲ್ಲಿ ಹಾಕಬೇಕು ಅಥವಾ 0.3 ಗ್ರಾಂ ಡೇನುಟಫುರಾನ್ 20 SG ಅಥವಾ 1 ಮಿಲಿಲೀಟರ್ ಸ್ಪೆರೋಮೆಸೆಫಿನ್ 39.9 SC ಅಥವಾ 1 ಗ್ರಾಂ ಡೈಫೆಂಥುರಾಯಿನ್ 50 WP ಅಥವಾ 1 ಮಿಲಿಲೀಟರ್ ಪ್ರೊಪ್ರೋನಿಲ್ 5 SC ಅಥವಾ 1 ಗ್ರಾಂ ಅಸಿಫೇಟ್ 75 WP ಪ್ರತಿ ಲೀಟರ್ ನೀರಿನಲ್ಲಿ ಬೆರೆಸಿ ಸಿಂಪಡಿಸಬೇಕು. ಇನ್ನು ಮೆಣಸಿನಕಾಯಿಯಲ್ಲಿ ಕಾಯಿ ಕೊರೆಯುವ ಕೀಟದ ಹತೋಟಿಗಾಗಿ 1 ಗ್ರಾಂ ಥಿಯೋಡಿಕಾರ್ಬ್ 75 WP ಅಥವಾ 0.3 ಗ್ರಾಂ ಇಮಾಮೆಕ್ಯೂನ್ ಬೆಂಜೋಯೇಟ್ 5 SG ಅಥವಾ 1 ಮಿಲಿಲೀಟರ್ ಕ್ಲೋರೋಪೆನೆಪಾಯರ್ 10 SC